ಅನ್ನದಾನ, ವಿದ್ಯಾದಾನ, ರಕ್ತದಾನದಂತೆ ದೇಹದಾನವು ಒಂದು ಮಹತ್ವದ ದಾನ. ದಾನವಾಗಿ ಪಡೆದ ದೇಹವನ್ನು ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳು ವೈದ್ಯಕೀಯ ಸಂಶೋಧನೆಗೆ ಬಳಸಿಕೊಳ್ಳುತ್ತವೆ. ಸರ್ಕಾರದಿಂದ ಮಾನ್ಯತೆ ಪಡೆದ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳಲ್ಲಿ ದೇಹದಾನದ ಉಯಿಲನ್ನು ನೋಂದಾಯಿಸಬೇಕು. ವ್ಯಕ್ತಿ ಮರಣ ಹೊಂದಿದ ಕೂಡಲೇ ಸಂಬಂಧಪಟ್ಟವರು ವೈದ್ಯಕೀಯ ವಿದ್ಯಾಲಯಕ್ಕೆ ಮಾಹಿತಿ ನೀಡಬೇಕು. ದೇಹದಾನ ಜೀವದಾನಕ್ಕೆ ಸಮಾನ. ಈಗ ವೇಳೆ 6:51 ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್. ಇದು ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿಯಲ್ಲಿ ನೀವು ನೇಗಿಲು ಬಿಡಿತ ಕಾರ್ಯಕ್ರಮದಲ್ಲಿ ಬಾಳೆ ಬೆಳೆಯ ತಂತ್ರಜ್ಞಾನಗಳು ಈ ವಿಷಯವಾಗಿ ಮಾಹಿತಿ ನೀಡುವವರು ಮೂಡಿಗೆರೆ ತೋಟಗಾರಿಕೆ ಮಹಾವಿದ್ಯಾಲಯದ ಹಣ್ಣು ವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಹೆಲ್ಲೇಶ್ ಕುಮಾರ್ ಎಚ್ಎಸ್ ಅವರಿಂದ, ಬಳಿಕ ಸೀತಾಫಲ ಕೃಷಿಯ ಸಮಗ್ರ ಬೇಸಾಯ ಕ್ರಮಗಳ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂನ ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ ಶ್ರೀಧರ್ ಅವರೊಂದಿಗೆ ಸಂದರ್ಶನ ಮತ್ತು ಜನಪದ ಗೀತೆಗಳನ್ನು ಕೇಳುವಿರಿ. ಚಿತ್ರನಟ ರಮೇಶ್ ಅರವಿಂದ್: ಹೆಣ್ಣು ಭ್ರೂಣಗಳ ಹತ್ಯೆಯಿಂದ ಸಮಾಜದಲ್ಲಿ ಅಪಾಯವನ್ನು ಉಂಟು ಮಾಡ್ತಾ ಇದೀವಿ. ಹೆಣ್ಣು ಗಂಡುಗಳ ಅನುಪಾತದಲ್ಲಿ ಹೆಣ್ಣುಗಳ ಸಂಖ್ಯೆ ಆತಂಕಕಾರಿಯಾಗಿ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಮುಖ್ಯವಾದ ಕಾರಣ ಹೆಣ್ಣು ಭ್ರೂಣ ಹತ್ಯೆ. ಹೆಣ್ಣು ಭ್ರೂಣ ಹತ್ಯೆ ನಿಲ್ಲಿಸಿ ಆರೋಗ್ಯಕರ ಸಮಾಜವನ್ನ ನಿರ್ಮಿಸಿ. ನೆನಪಿಡಿ, ಭ್ರೂಣ ಲಿಂಗ ಪತ್ತೆ ಮತ್ತು ಹತ್ಯೆ ಶಿಕ್ಷಾರ್ಹ ಅಪರಾಧ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಬಹು ರಮಾ ಬಿಟಿಯಾ ಕಿ ಶಾದಿ ಕೆ ಲಿಯೆ ಸೋನಾ ಬಹುತ್ ಸೋಚ ಸಮಝ ಕರ್ ಲೇನಾ ಕಹೀ ಕೋಯಿ ಠಗ್ ನಾ ಲೇ. ಅಮ್ಮಾ, ವೋ ಜಮಾನೆ ಗಯೇ, ಅಬ್ ಗ್ರಾಹಕ್ ಕೋ ಕೋಯಿ ಠಗ್ ನಹೀ ಸಕ್ತಾ. ಅಚ್ಛಾ, ಅಬ್ ಸ್ವರ್ಣ ಆಭೂಷಣೋ ಪರ್ ಹಾಲ್ಮಾರ್ಕ್ ಕಾ ನಿಶಾನ್ ಅನಿವಾರ್ಯ ಹೈ. ಇಸ್ಸೇ ಗ್ರಾಹಕೋ ಕೋ ಕೋಯಿ ಶಂಕಾ ನಹೀ ರಹತಿ ಔರ್ ಸೋನಾ ತೋ ಶುದ್ಧ ಮಿಲ್ತಾ ಹೀ ಹೈ. ಜೀ ಹಾಂ, ಹಮೇಶಾ ಹಾಲ್ಮಾರ್ಕ್ ಕೆ 3 ನಿಶಾನ್, BIS ಕಾ ಲೋಗೋ, ಸೋನೆ ಕಿ ಶುದ್ಧತಾ ಕ್ಯಾರೆಟ್ ಮೇ ಔರ್ 6 ಡಿಜಿಟ್ ಆಲ್ಫಾ ನ್ಯೂಮೆರಿಕ್ HUID ಕೋಡ್ ದೇಖ್ ಕರ್ ಹೀ ಖರೀದಾರಿ ಕರೇ. ಜಾಗೋ ಗ್ರಾಹಕ್ ಜಾಗೋ. ಉಪಭೋಕ್ತಾ ಮಾಮಲೆ ವಿಭಾಗ, ಭಾರತ ಸರ್ಕಾರ. ಕಾರ್ಯಕ್ರಮ ನೇಗಿಲ ಮಿಡಿತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಎಲ್ಲೇಶ್ ಕುಮಾರ್ ಎಚ್ಎಸ್ ಅಂತೇಳಿ. ನಾನು ಸಹಾಯಕ ಪ್ರಾಧ್ಯಾಪಕರಾಗಿ ಹಣ್ಣು ವಿಜ್ಞಾನ ವಿಭಾಗ ತೋಟಗಾರಿಕಾ ಮಹಾವಿದ್ಯಾಲಯ ಮೂಡಿಗೆರೆಯಲ್ಲಿ ಕೆಲಸವನ್ನು ಮಾಡ್ತಿರ್ತೇನೆ. ಬಾಳೆ ಬೆಳೆ ಹೆಚ್ಚು ಇಳುವರಿ ಪಡಿಬೇಕಂತೇಳಿದ್ರೆ ಕೆಲವು ನಿಮ್ಮ ತಾಂತ್ರಿಕತೆಗಳನ್ನು ಹಾಗೂ ವೈಜ್ಞಾನಿಕವಾಗಿ ಸಾಂಪ್ರದಾಯಿಕವಾಗಿ ಮಾಡೋದ್ರಿಂದ ಹೆಚ್ಚು ಇಳುವರಿ ಪಡೆಯಬಹುದು. ಅದರಲ್ಲಿ ಮೊದಲನೇ ತಂತ್ರಜ್ಞಾನ ಅಂತ ಹೇಳಿದ್ರೆ ಬೀಜದ ಆಯ್ಕೆ, ಅಂದ್ರೆ ಗಡ್ಡೆ ಆಯ್ಕೆಯನ್ನು ಒಳ್ಳೆಯದು ಒಂದು ಕತ್ತಿಯಾಕದ ಕಂದನ್ನು ತಗೊಬೇಕಾಗುತ್ತೆ. ಹಾಗೆ ಇನ್ನೊಂದಂತ ಹೇಳಿದ್ರೆ ಅಂಗಾಂಶ ಕೃಷಿ ಗಿಡಗಳನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಮತ್ತೆ ಇದಕ್ಕೆ ನೀವು ಇನ್ನೊಂದು ತಂತ್ರಜ್ಞಾನ ಅಂತ ಹೇಳಿದ್ರೆ ಹೆಚ್ಚು ಸಾಂದ್ರತೆ ಬೆಳೆ ಅಂತ ಹೇಳ್ತೀವಿ, ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಸಿಸ್ಟಮ್, ಅಥವಾ ಇನ್ನೊಂದು ವಿವಿಧ ದಟ್ಟನಾಟಿ ಪದ್ಧತಿಗಳನ್ನು ನೀವು ಆಡ್ಕೊಳ್ಳೋದ್ರಿಂದ ನೀವು ಹೆಚ್ಚು ಬೆಳೆಯನ್ನು ಬೆಳಿಬಹುದು. ಇದರಲ್ಲಿ ಹೆಚ್ಚು ಸಾಂದ್ರತೆ ಬೆಳೆ ಅಥವಾ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಅಥವಾ ವಿವಿಧ ದಟ್ಟನಾಟಿ ಪದ್ಧತಿಗಳಂದ್ರೆ ಸಾಂಪ್ರದಾಯಿಕವಾಗಿ ನಾವು ಒಂದು ಗುಣಿಗೆ ಒಂದು ಗಿಡವನ್ನು ಹಾಕ್ತೀವಿ, ಆದ್ರೆ ನೀವು ಇಲ್ಲಿ ಅಂತರ ಜಾಸ್ತಿ ಮಾಡಿಕೊಂಡು ಒಂದು ಗುಣಿಗೆ ಎರಡು ಗಿಡಗಳನ್ನು ಹಾಕುವುದು. ಮತ್ತೆ ನೇಪು ಅಂದ್ರೆ ಏಲಕ್ಕಿ ಗಿಡ, ಇದನ್ನ ಹಾಕುವ ಮುಖಾಂತರ ಇಳುವರಿ ಡಬಲ್ ಮಾಡ್ಕೊಬಹುದು. ಹೇಗೆ ಅಂತ ಹೇಳಿದ್ರೆ, ಒಂದು ಎಕರೆಗೆ 1000 ಗಿಡ ಇಡಿಸೋ ಬದಲು ಇಲ್ಲಿ ನಾವು 2 ಗಿಡ ಹಾಕಿದವಾಗ ಅಂತರ ಜಾಸ್ತಿ ಇರೋದ್ರಿಂದ 1500 ರಿಂದ 2000 ಗಿಡ ನೆಡಿಸಬಹುದು. ನೀವು ಇದನ್ನ ಏಲಕ್ಕಿ ಮತ್ತೆ ನೇಂದ್ರನಲ್ಲಿ ಹಾಕ್ಬೋದು. ಇನ್ನೊಂದು ಶಿಫಾರಸು ಅಂತ ಹೇಳಿದ್ರೆ, ನೀವು ಗಿಡದಿಂದ ಗಿಡಕ್ಕೆ 2 ಮೀಟರ್ ಮತ್ತೆ ಸಾಲಿಂದ ಸಾಲಿಗೆ 3 ಮೀಟರ್ ಹಾಕೊಂಡು ಗ್ರ್ಯಾಂಡ್ 9, ರೋಬಸ್ಟಾ ಅಥವಾ ಪಚ್ಚಬಾಳೆ ಈ ಒಂದು ತಳಿಗಳನ್ನು ಅಂಗಾಂಶ ಕೃಷಿ ಗಿಡಗಳನ್ನು ಉಪಯೋಗಿಸಿಕೊಂಡು ಒಂದು ಗುಣಿಗೆ ಮೂರು ಗಿಡಗಳನ್ನು ಹಾಕುವ ಮುಖಾಂತರ, ಅಂದ್ರೆ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಬಾಳೆಯು ಒಂದು ಉಷ್ಣವಲಯ ಬೆಳೆ ಆಗಿರೋದ್ರಿಂದ ಅಂತರವನ್ನು ಜಾಸ್ತಿ ಮಾಡ್ಕೊಬೇಕಾಗುತ್ತೆ ಅಷ್ಟೇ. ಈಗ ಅಂತರ ನೀವು ಜಾಸ್ತಿ ಮಾಡ್ಕೊಂಡವಾಗ ನಿಮ್ಗೆ ಇಳುವರಿ 40 ಟನ್ ಬರೋದು, 60-68 ಟನ್ ಸಿಗ್ಬೋದು ಪಚ್ಚಬಾಳೆಯಲ್ಲಿ. ಬೇರೆ ಏಲಕ್ಕಿ ಎಲ್ಲಾದ್ರೆ ಒಂದು 35-45 ಟನ್ ಸಿಗ್ಬೋದು ಎರಡೆರಡು ಗಿಡ ಹಾಕಿದವಾಗ. ಇದೊಂದು ತಂತ್ರಜ್ಞಾನ. ಇದು ವಿವಿಧ ದಟ್ಟ ನಾಟಿ ಪದ್ಧತಿಗಳು ಅಂತ ಹೇಳ್ತೀವಿ. ಅಂದ್ರೆ ಎಕರೆಗೆ 1,000 ಗಿಡ ಇಡಿಸಬಹುದು, 1,700 ಗಿಡ ಇಡಿಸಬಹುದು. ಒಂದು ಎಕ್ಟರ್ ಪ್ರದೇಶಕ್ಕೆ 2,500 ಗಿಡ ನಾವೇನು ಇಡಿಸ್ತೀವೋ, ನಾವು ಮಾಮೂಲಿ ಸಂಪ್ರದಾಯಕ ಅಂತರದಿಂದ ಇದು ಹಾಕೊಳ್ಳೋದ್ರಿಂದ ನಿಮ್ಗೆ 5,000 ಗಿಡವನ್ನ ನೀವು ಒಂದು ಹೆಕ್ಟೇರ್ಗೆ ಹಾಕೋಬಹುದು. ಅವಾಗ ಏನಾಗುತ್ತಂದ್ರೆ ಈ ರೋಬಸ್ಟ ಅಥವಾ ಗ್ರ್ಯಾಂಡ್ ನೇಮ್ ತಳಿಗಳಲ್ಲಿ ಯಥೇಚ್ಛವಾಗಿ ತೂಕ 50-60 ಕೆಜಿ ಬರುತ್ತೆ. ಇಲ್ಲಿ ಸರಾಸರಿಯಾಗಿ ಗೊನೆ ತೂಕ ನಿಮ್ಗೆ 35-40 ಕೆಜಿ ಬರುತ್ತೆ. ಅವಾಗ ಇನ್ನೊಂದು ಗೊನೆ ಎರಡೂ ಸೇರಿ ನಿಮ್ಗೆ 60-70 ಕೆಜಿ ಗೊನೆ ತೂಕ ಬರಬಹುದು. ಇದೊಂದು ತಂತ್ರಜ್ಞಾನ. ಸೊ ಇದಾದ್ಮೇಲೆ ಬ್ಯಾಲೆನ್ಸ್ಡ್ ಫರ್ಟಿಲೈಸರ್ಸ್ ಅಂತ ಹೇಳ್ತೀವಿ. ನಾವು ಶಿಫಾರಸು ಮಾಡಿದಂತ ಒಂದು ಬ್ಯಾಲೆನ್ಸ್ಡ್ ಫರ್ಟಿಲೈಸರ್ಸ್ ನ ಯಾವ ಸಮಯದಲ್ಲಿ ಕೊಡಬೇಕು ಅನ್ನೋದು ಬಹಳ ಮುಖ್ಯ. ಆ ಸಮಯ ಅಂತ ಹೇಳಿದ್ರೆ 2 ತಿಂಗಳಿಗೊಂದ್ಸರಿ, 4 ತಿಂಗಳಿಗೊಂದ್ಸರಿ, 6 ತಿಂಗಳಿಗೊಂದ್ಸರಿ ಮತ್ತು 7ನೇ ತಿಂಗಳಿಗೆ. ಅಂದ್ರೆ ಹೂ ಬಿಡೋಕ್ ಮುಂಚೆ ಅಷ್ಟಕ್ಕೆ ಮಾತ್ರ ನಾವು ಬುಡಕ್ಕೆ ಗೊಬ್ಬರಗಳನ್ನ ಸೇರಿಸಬೇಕು. ಈಗೀಗ ರೈತರು ಏನ್ ಮಾಡ್ತಾರೆ ಅಂದ್ರೆ ಬರೀ ಮೇಜರ್ ನ್ಯೂಟ್ರಿಯಂಟ್ಸ್ ಮಾತ್ರ ಕೊಡ್ತಾರೆ, ಎನ್ಪಿಕೆ. ಸೆಕೆಂಡರಿ ನ್ಯೂಟ್ರಿಯಂಟ್ಸ್ ಮತ್ತೆ ಮೈಕ್ರೋ ಪೋಷಕಾಂಶಗಳನ್ನು ಕೊಡೋದ್ರಿಂದ ಜಾಸ್ತಿ ಇಳುವರಿನ ಪಡೆಯಬಹುದು. ಇದೊಂದು ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್, ಬ್ಯಾಲೆನ್ಸ್ ಆಗಿ ಕೊಡಬೇಕು. ಇದಾದ ನಂತರ ನೀವು ಇನ್ನೊಂದೇ ಅಂದ್ರೆ ಸಕ್ಕರ್ ಮ್ಯಾನೇಜ್ಮೆಂಟ್ ತುಂಬಾ ಚೆನ್ನಾಗಿ ಮಾಡಬೇಕು. ಹೆವಿ ಸಕ್ಕರ್ಸ್ ಬರ್ತವೆ 5 ತಿಂಗಳಾದ್ರೆ ಆ ಮರಿಕಂದುಗಳೆಲ್ಲ ತೆಗಿತಾ ಇರಬೇಕು. ಅದಾದ್ಮೇಲೆ ಈ ಬಂಚ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ ಅಂತ ಇರ್ತೀವಿ. ಇಷ್ಟು ನೀವು 7ನೇ ತಿಂಗಳಿಗೆ ಗೊಬ್ಬರ ಕೊಟ್ಟಾದ್ಮೇಲೆ ಇನ್ನೊಂದು ಟೆಕ್ನಾಲಜಿ ಅಂದ್ರೆ ಡ್ರಿಪ್ ಇರಿಗೇಷನ್ ಮತ್ತೆ ಫರ್ಟಿಗೇಷನ್ ಮಾಡೋದ್ರಿಂದ ಬಹಳ ನಿಮ್ಗೆ ಹೆಚ್ಚು ಇಳುವರಿ ಬರುತ್ತೆ. ಇನ್ನೊಂದು ತಂತ್ರಜ್ಞಾನ ಅಂತ ಹೇಳಿದ್ರೆ ಬಂಚ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ ಅಂತೀವಿ. ಗೊನೆ ಬಂದಾದ್ಮೇಲೆ ಯಾವ ರೀತಿ ನಾವು ಮಾಡಬೇಕು ಅಂತ, ಒಂದು ಗೊನೆಗೆ ಆಹಾರ ಉಣಿಸುವುದು ಅಂದ್ರೆ ಅದನ್ನ ಬಂಚ್ ಫೀಡಿಂಗ್ ಅಂತೀವಿ. ಇನ್ನೊಂದು ಗೊನೆಗೆ ಒದಕ್ಕೆ ಬಂಚ್ ಕವರಿಂಗ್ ಆಗ್ತೀವಿ. ಇನ್ನೊಂದು ಬಂದ್ಬಿಟ್ಟು ಬಂಚ್ ಸ್ಪ್ರೇ. ಇವು ಮಾಡೋದ್ರಿಂದ ನಿಮ್ಗೆ ಹೆಚ್ಚು ಇಳುವರಿ ಬರುತ್ತೆ. ಈಗ ನೀವೆಲ್ಲ ಗೊನೆ ಬಂದಾದ್ಮೇಲೆ ಅಲ್ಲಿ ಕೆಂಪು ಹೂವು ಹೊಂದಿರುತ್ತೆ, ಅದು ಗಂಡು ಹೂವು. ಆ ಗಂಡು ಹೂವನ್ನ ತೆಗೆದು ಅದಕ್ಕೆ ನೀವು ಏನ್ ಮಾಡ್ಬೇಕಂದ್ರೆ 700 ಗ್ರಾಂ ಯೂರಿಯಾ, 700 ಗ್ರಾಂ SOP, ಹಾಗೆ 100 ಗ್ರಾಂ ಸಗಣಿ, ಹಾಗೆ 200 ಗ್ರಾಂ ML ಅಷ್ಟು ವಾಟರ್ ಸ್ಲರಿ ತರ ಮಾಡಿಕೊಂಡು ಅದಕ್ಕೊಂದು ಕವರ್ ಮುಖಾಂತರ ಗೊನೆಗೆ ಆಹಾರವನ್ನು ಉಣಿಸುವುದು. ಅದರಿಂದ ನಿಮ್ಗೆ 10-25% ಇಳುವರಿ ಜಾಸ್ತಿ ಆಗುತ್ತೆ. ಇನ್ನೊಂದ್ರೆ ಗೊನೆ ಬೇಗ ಕಟ್ಟೋಗಿ ಬರೋದಕ್ಕೆ ಮತ್ತೆ ಗೊನೆ ತುಂಬಾ ರೋಗರಾಜನ ತುತ್ತಾಗಿ ಇರೋದಕ್ಕೆ ಗೊನೆ ಒದಿಕೆ ಅಂತ ಹೇಳ್ತೀವಿ. ಅದಕ್ಕೆ ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಈಗ ಸೀತಾಫಲ ಕೃಷಿಯ ಸಮಗ್ರ ಬೇಸಾಯ ಕ್ರಮಗಳು ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂನ ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ ಶ್ರೀಧರ್ ಅವರೊಂದಿಗೆ ಸಂದರ್ಶನ ಕೇಳೋಣ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾನಿಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ ಶ್ರೀಧರ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಸೀತಾಫಲ ಕೃಷಿಯ ಸಮಗ್ರ ಬೇಸಾಯ ಬೆಳೀತಾ ಇರ್ತಾರೆ. ಅದರಲ್ಲಿ ಸೀತಾಫಲ ಕೂಡ ಒಂದು ಬಹು ಮುಖ್ಯವಾದ ಒಂದು ವಾಣಿಜ್ಯ ಬೆಳೆ. ಈ ಒಂದು ನಮ್ಮ ಚಿತ್ರದುರ್ಗದ ಒಂದು ವಾತಾವರಣ ಈ ಬೆಳೆ ಸೂಕ್ತವಾಗಿ ಬೆಳೆಯಬಹುದಾ ಸರ್? ಹೌದು, ಈಗ ನೋಡಿ ನಮ್ಮ ಜಿಲ್ಲೆಯಲ್ಲಿ ಹಣ್ಣಿನ ಬೆಳೆಗಳನ್ನ ನಾವು ವಾಣಿಜ್ಯವಾಗಿ ಬೆಳೆಯಲಿಕ್ಕೆ ತುಂಬಾ ಸೂಕ್ತವಾದಂತ ವಾತಾವರಣ ಇದೆ ಅಂತ ಹೇಳ್ಬೋದು. ಈಗ ನಾವೇ ಕಂಡಾಗೆ ಸಾಕಷ್ಟು ವಿವಿಧ ರೀತಿಯ ಹಣ್ಣಿನ ಬೆಳೆಗಳನ್ನ ನಾವು ಕಾಣ್ತೀವಿ. ಬಾಳೆಯಿಂದ ಹಿಡಿದು ದಾಳಿಂಬೆವರೆಗೂ ಕೂಡ ಮೋಸಂಬಿ, ಪಪ್ಪಾಯ ಮತ್ತೆ ಮಾವು, ಈ ತರದ ಸಾಕಷ್ಟು ವಿವಿಧ ಹಣ್ಣಿನ ಬೆಳೆಗಳನ್ನ ನಾವು ವಾಣಿಜ್ಯವಾಗಿ ಅಂದ್ರೆ ಕಮರ್ಷಿಯಲ್ ಆಗಿ ನಾವು ಕಲ್ಟಿವೇಟ್ ಮಾಡ್ತಾ ಇರೋದನ್ನ ನೋಡ್ತೀವಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ, ಮಾರುಕಟ್ಟೆಯಲ್ಲಿ ಹಣ್ಣಿನ ದರಗಳಲ್ಲಿ ವ್ಯತ್ಯಾಸಗಳು ಕಾಣ್ತಾ ಇರೋದ್ರಿಂದ ನಾವು ಹಣ್ಣಿನ ಬೆಳೆಗಳನ್ನ ಕಲ್ಟಿವೇಷನ್ ಮಾಡ್ತಾ ಇರೋದ್ರಲ್ಲೂ ಕೂಡ ವ್ಯತ್ಯಾಸಗಳನ್ನ ಕಾಣ್ತೀವಿ. ಈಗ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಈಗ ಪಪ್ಪಾಯದಲ್ಲಿ ಮಾರ್ಕೆಟ್ ದರದಲ್ಲಿ ತುಂಬಾ ವ್ಯತ್ಯಾಸಗಳಾಗ್ತಾ ಇದೆ. ಹಾಗೆ ದಾಳಿಂಬೆಯಲ್ಲೂ ಕೂಡ ಅಷ್ಟೇ, ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ವಾತಾವರಣದಲ್ಲಿ ವ್ಯತ್ಯಾಸ ಆಗ್ತಾ ಇರೋದ್ರಿಂದ ದಾಳಿಂಬೆ ಕೃಷಿ ಅಷ್ಟು ಸುಲಭವಾಗಿ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಆಗಲ್ಲ ಅಂತಲ್ಲ, ಕಷ್ಟ ಸಾಧ್ಯ ಅಂತಾನೇ ಹೇಳ್ಬೋದು. ಈ ಎಲ್ಲ ವಿಚಾರಗಳನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡಾಗ ಕಂಡ್ಕೊಂಡ್ರೆ ಈ ಕಾಲ ಸಂದರ್ಭಕ್ಕೆ ಅದು ತುಂಬಾ ಸೂಕ್ತ ಅಂತ ಅನ್ಸುತ್ತೆ. ಈ ವಿಚಾರಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ನಾವು ಆಲೋಚನೆ ಮಾಡಿದಾಗ ಮತ್ತಾವುದು ಹಣ್ಣಿನ ಬೆಳೆಯನ್ನ ನಾವು ಪರ್ಯಾಯ ಬೆಳೆಯಾಗಿ ಬೆಳಿಬಹುದು ಅಂತ ಆಲೋಚನೆ ಮಾಡಿದ್ದೆ ಆದ್ರೆ ಅದರಲ್ಲಿ ಸೀತಾಫಲ ಕೂಡ ಒಂದು ಪರ್ಯಾಯ ಬೆಳೆಯಾಗಿ ಬೆಳೀಲಿಕ್ಕೆ ಸೂಕ್ತವಾದ ಬೆಳೆ ಅಂತ ಹೇಳ್ಬೋದು. ಇದು ಅಷ್ಟು ನಿಮ್ಗೆ ದಾಳಿಂಬೆ ಆಗ್ಲಿ ಅಥವಾ ಪಪ್ಪಾಯದಲ್ಲಿ ಬರೋಷ್ಟು ಆದಾಯನ ತಂದ್ಕೊಡ್ಲಿಕ್ಕೆ ಆಗದೆ ಹೋಗ್ಬೋದು. ಆದ್ರೆ ತಕ್ಕ ಮಟ್ಟಿಗೆ ಅದರಲ್ಲಿ ಕಳ್ಕೊಂಡಂತ ಅಥವಾ ಅದರಿಂದ ಆದಂತ ನಷ್ಟ ಅಥವಾ ದಾಳಿಂಬೆ ಅಥವಾ ಪಪ್ಪಾಯದಲ್ಲಿ ಆದಂತ ನಷ್ಟವನ್ನ ಸ್ವಲ್ಪ ಪ್ರಮಾಣದಲ್ಲಾದ್ರೂ ನಾವು ಸರಿದೂಗಿಸ್ಕೊಳ್ಳಿಕ್ಕೆ ಈ ತರದ ಬೆಳಿಬೇಕಂತ ಆಸಕ್ತಿ ಬಂದ್ರೆ ಪ್ರಾರಂಭದಲ್ಲಿ ಭೂಮಿನ ಯಾವ ರೀತಿ ತಯಾರಿ ಮಾಡ್ಕೋಬೇಕಾಗತ್ತೆ ಸರ್? ಮುಂಚೆ ಈಗ ನಾವು ಅದನ್ನ ವಾಣಿಜ್ಯ ಬೆಳೆಯಾಗಿ ನಾವು ಬೆಳಿಬೇಕು ಅಂತಂದ್ರೆ ಸರ್ವೆ ಸಾಮಾನ್ಯ ಎಲ್ರಿಗೂ ನಗುವನ್ನ ತರುವಂತದ್ದು ಸುದ್ದಿ ಅಂತ ಹೇಳ್ಬೋದು. ಯಾಕೆಂದ್ರೆ ಮುಂಚೆ ಯಾವಾಗ್ಲೂ ಕೂಡ ಒಂದು ಸೀತಾಫಲವನ್ನ ನಾವು ವಾಣಿಜ್ಯ ಬೆಳೆಯಾಗಿ ಮಾಡ್ಬೇಕು ಅಂತಂದ್ರೆ ಎಲ್ಲೂ ಮಾಡಿದ್ದ ನಾವು ನೋಡಿಲ್ಲ ಇದುವರೆಗೂ. ಅಂದ್ರೆ ತುಂಬಾ ಕಡಿಮೆ ಅಂತ ಹೇಳ್ಬೋದು. ಮಹಾರಾಷ್ಟ್ರ ಕೆಲವು ಜಿಲ್ಲೆಗಳಲ್ಲಿ ಮತ್ತೆ ಆಮೇಲೆ ಇತ್ತೀಚೆಗೆ ನಮ್ಮ ನಮ್ಮ ಬಳ್ಳಾರಿ ಮತ್ತು ಕೊಪ್ಪಳ ಜಿಲ್ಲೆಗಳಲ್ಲೂ ಕೂಡ ಇದನ್ನು ಬಹಳಷ್ಟು ವಾಣಿಜ್ಯ ಬೆಳೆಯಾಗಿ ಬೆಳೆಯಲಿಕ್ಕೆ ಶುರು ಮಾಡಿದ್ದಾರೆ. ಯಾಕೆ ಈ ಮಾತನ್ನು ಹೇಳಿದೆ ಅಂತಂದರೆ, ಮುಂಚೆ ಎಲ್ಲನು ಗುಡ್ಡಗಾಡು ಪ್ರದೇಶಗಳಲ್ಲಿ ಅಥವಾ ಎಲ್ಲೂ ನಾವು ಉಳುಮೆ ಮಾಡೋದಕ್ಕಾಗದೇ ಇಲ್ವ ಅನ್ನೋವಂಥ ಜಾಗಗಳಲ್ಲಿ ತನ್ನಷ್ಟಕ್ಕೆ ತಾನೇ ಬೆಳೆದು ಫಸಲನ್ನು ಕೊಡ್ತಾ ಇತ್ತು, ನಾವು ಅಲ್ಲಿಂದ ಹಣ್ಣನ್ನು ಹರತಂದು ತಿಂತಾ ಇದ್ವಿ. ಈಗ ಅದಕ್ಕೂ ಕೂಡ ಸಾಕಷ್ಟು ಏನೋ ಪ್ರಯೋಜನಗಳು ಇರೋದ್ರಿಂದ ಈಗ ಅದನ್ನ ನಾವು ವಾಣಿಜ್ಯ ಬೆಳೆಯಾಗಿ ಸ್ವೀಕರಿಸೋದು ಸೂಕ್ತ, ಮತ್ತು ಆಮೇಲೆ ಅದನ್ನ ಬೆಳೆಯನ್ನ ನಾವು ಬೆಳೆದು ಒಳ್ಳೆ ದರವನ್ನು ಕೂಡ ಪಡಿಬಹುದು ಅನ್ನೋ ಒಂದು ವಿಚಾರದಿಂದ ಇತ್ತೀಚಿನ ದಿನಗಳಲ್ಲಿ ಅದನ್ನ ವಾಣಿಜ್ಯ ಬೆಳೆಯಾಗಿ ಬೆಳೆಯೋದಕ್ಕೆ ಶುರು ಮಾಡಿದ್ದಾರೆ. ನಾನು ಹೇಳಿದ್ನಲ್ಲ, ಈಗ ಅದು ತುಂಬಾ ಸುಲಭವಾಗಿ ಬೆಳೆಯುವಂತ ಬೆಳೆಯೋದು, ಹಾಗಾಗಿ ಅದಕ್ಕೆ ಅತಿ ಹೆಚ್ಚಾಗಿ ನಾವು ಈಗ ಬೇರೆ ವಾಣಿಜ್ಯ ಬೆಳೆಗಳಾದಂತ ದಾಳಿಂಬೆ ಅಥವಾ ಪಪ್ಪಾಯ ಈ ತರದ ಬೆಳೆಗಳಿಗೆ ನಾವು ಎಷ್ಟೆಲ್ಲ ಕೇರ್ ಮಾಡ್ತೀವಿ ಅಥವಾ ಕ್ರಮಗಳನ್ನ ತಗೊಳ್ತೀವಿ ಅಷ್ಟೆಲ್ಲ ಅವಶ್ಯಕತೆ ಇರೋದಿಲ್ಲ. ನಮ್ಮ ಜಮೀನಿನಲ್ಲಿ ಎಲ್ಲಿ ನಮ್ಗೆ ಅತಿ ಹೆಚ್ಚಾಗಿ ಇಳುವರಿ ಬರೋದಿಲ್ಲ ಅಥವಾ ಆ ಜಮೀನಿನಲ್ಲಿ ನಾವು ಉಳುಮೆ ಮಾಡೋದಕ್ಕೆ ಕಷ್ಟ ಆಗತ್ತೆ ಅಥವಾ ನೀರಿನ ಸೌಕರ್ಯ ಕಡಿಮೆ ಇದೆ ಅಂತ ಜಾಗಗಳಲ್ಲಿ ನಾವು ಈ ಬೆಳೆಯನ್ನ ಬೆಳಿಬಹುದು. ಆದ್ರೆ ನಮ್ಗೆ ಒಳ್ಳೆ ಇಳುವರಿ ತಗೋಬೇಕು ಅಥವಾ ಅದು ಹಣ್ಣಿನ ಗುಣಮಟ್ಟ ಚೆನ್ನಾಗಿರ್ಬೇಕು ಅಥವಾ ಹಣ್ಣಿನ ತೂಕ ಅಥವಾ ಗಾತ್ರ ಚೆನ್ನಾಗಿರ್ಬೇಕು, ಆ ತರದ ಯೋಚನೆ ಇಟ್ಕೊಂಡು ನಾವು ಬೇಸಾಯ ಮಾಡೋದಾದ್ರೆ ಸ್ವಲ್ಪ ಗುಣಮಟ್ಟ ಚೆನ್ನಾಗಿರುವಂತ ಮಣ್ಣಿನಲ್ಲಿ ಬೆಳೆ ಮಾಡೋದ್ರಿಂದ ಒಳ್ಳೆ ಆದಾಯ ಅಥವಾ ಇಳುವರಿಯನ್ನ ತಗೋಬಹುದು ಅಂತ ಹೇಳ್ತೇನೆ. ಅದರಲ್ಲಿ ಈಗ ಮರಳು ಮಿಶ್ರಿತ ಕೆಂಪು ಗೋಡು ಮಣ್ಣು ಮತ್ತ ಆಮೇಲೆ ಸ್ವಲ್ಪ ಮಟ್ಟಿಗೆ ಕಪ್ಪು ಗೋಡು ಮಣ್ಣು ಇದ್ರೂ ಕೂಡ ನಡೀತದೆ. ಬೇರೆ ಬೆಳೆಗಳಲ್ಲಿ ನಾವು ಕಪ್ಪು ಗೋಡು ಮಣ್ಣು ಸಾಮಾನ್ಯವಾಗಿ ದೀರ್ಘಾವಧಿ ಬೆಳೆಗಳಿಗೆ ಶಿಫಾರಸು ಮಾಡೋದಿಲ್ಲ, ಆದ್ರೆ ಸೀತಾಫಲದಲ್ಲಿ ಅಂತ ಹೆಚ್ಚಿನ ವ್ಯತ್ಯಾಸ ಕಾಣೋದಿಲ್ಲ, ಹಾಗಾಗಿ ಅಲ್ಲೂ ಕೂಡ ನಾವು ಬೆಳೆಯನ್ನ ನಾವು ಮಾಡಬಹುದು. ಇದರಲ್ಲಿ ಏನು ಗಮನಿಸಬೇಕಾಗಿರೋದು ಅಂತಂದ್ರೆ, ಇದ್ರದ್ದು ಬೇರುಗಳು ತುಂಬಾ ಆಳಕ್ಕೆ ನಿಳಿಯಲ್ಲ, ಸುಮಾರು ಒಂದು ಮೀಟರ್ ಆಳಕ್ಕೆ ಅಂದ್ರೆ ಒಂದ್ ಎರಡೂವರೆ ಅಥವಾ ಮೂರಡಿ ಗಾತಕ್ಕೆ ಈ ತರದೇನೇ ಇದ್ರು ಕೂಡ ಅಂತ ಜಾಗದಲ್ಲಿ ನಮ್ಗೆ ಬಹುವಾರ್ಷಿಕ ಬೆಳೆಗಳು ಮಾವು ಸಪೋಟ ನಿಂಬೆ ಅಥವಾ ಮೋಸಂಬಿ ಈ ತರದ ಹಣ್ಣುಗಳನ್ನ ಬೆಳೀಲಿಕ್ಕೆ ತುಂಬಾ ಕಷ್ಟ ಆಗತ್ತೆ. ಆದ್ರೆ ಈ ಹಣ್ಣನ್ನ ನಾವು ಆ ತರದ ಮಣ್ಣಿನಲ್ಲೂ ಕೂಡ ಅಥವಾ ಏನೋ ಕೆಳಗಡೆ ಕಲ್ಲು ಬಂದಿರಬಹುದು ಅಥವಾ ಇಲ್ಲ ಅಂತಂದ್ರೆ ಅಷ್ಟು ಫಲವತ್ತತೆ ಇಲ್ಲದೆ ಇರುವಂತ ಮಣ್ಣಲ್ಲೂ ಕೂಡ ನಾವು ಇದನ್ನ ಸುಲಭವಾಗಿ ಬೆಳೀಲಿಕ್ಕೆ ಸಾಧ್ಯ ಅಂತ ಹೇಳಕ್ ಬಯಸ್ತೇನೆ. ಮತ್ತೆ ಇನ್ನೊಂದು ವಿಚಾರ ನಾವು ಗಮನದಲ್ಲಿ ಇಟ್ಕೋಬೇಕಾಗಿರೋದೇನು ಅಂತಂದ್ರೆ, ಇದು ಸುಲಭವಾಗಿ ಬೆಳೆಯುವಂತ ಬೆಳೆ ಹೌದು, ಆದ್ರೆ ಈಗ ಸಾಮಾನ್ಯವಾಗಿ ನಮ್ಮ ಜಿಲ್ಲೆಯಲ್ಲೂ ಕೂಡ ಅತಿ ಹೆಚ್ಚಾಗಿ ನಾವು ಟೊಮೆಟೊ ಅಥವಾ ಬದನೆ ಇದನ್ನೆಲ್ಲಾನು ತರಕಾರಿ ಬೆಳೆಗಳನ್ನ ಮಾಡೋದನ್ನ ನೋಡ್ತೀವಿ. ಏನು ಅಂತಂದ್ರೆ, ಈ ಬೆಳೆಯನ್ನ ಮಾಡುವಾಗ ಇದು ಸ್ವಲ್ಪ ಸಸೆಪ್ಟಬಲ್ ಇರೋದ್ರಿಂದ, ಬ್ಯಾಕ್ಟೀರಿಯಲ್ ವಿಲ್ಟ್ ಅಂತ ಏನ್ ಕರಿತೀವಿ ಈ ತರದ ರೋಗಗಳಿಗೆ ಸ್ವಲ್ಪ ಸಸೆಪ್ಟಬಲ್ ಇರೋದ್ರಿಂದ ಟೊಮೆಟೊ ಅಥವಾ ಬದನೆ ಈ ತರದ ಬೆಳೆಗಳನ್ನ ಮುಂಚೆ ಮಾಡಿದ್ದೇ ಆದಂತ ಜಮೀನಲ್ಲಿ ಏನಾಗುತ್ತೆ, ಆ ತರದ ರೋಗಗಳ ಲಕ್ಷಣಗಳು ಏನಾದ್ರೂ ಕಂಡು ಬಂದಿದ್ರೆ ಅದು ಕೂಡ ಈ ಬೆಳೆಯಲ್ಲಿ ಬರ್ಲಿಕ್ಕೆ ಸಾಧ್ಯ ಇರ್ತದೆ. ಹಾಗಾಗಿ ಅದನ್ನ ನಾವು ಗಮನದಲ್ಲಿ ಇಟ್ಕೊಂಡು ಮುಂಚೆ ಏನಾದ್ರೂ ಆ ಜಮೀನಿನಲ್ಲಿ ನಮ್ಗೆ ಟೊಮೆಟೊ ಅಥವಾ ಬದನೆ ಮಾಡಿದಂತ ಜಾಗದಲ್ಲಿ ಬೆಳೆ ಮಾಡ್ಬೇಕು ಅಂದ್ರೆ ಪೂರ್ವ ಕ್ರಮಗಳನ್ನ ತಗೊಂಡು ನಾವು ಬೆಳೆಯನ್ನ ಮಾಡ್ಬೇಕಾಗತ್ತೆ. ಮತ್ತೆ ಎಲ್ಲಿ ನೀರು ನಿಂತ್ಕೊಳ್ಳುತ್ತೋ ಅಧಿಕವಾಗಿ ಅಥವಾ ಅತಿ ಹೆಚ್ಚು ಮಳೆ ಆದಾಗ್ಲೋ ಅಥವಾ ನಾವು ನೀರನ್ನ ಕಟ್ಟದಾಗ್ಲೋ ನೀರು ನಿಂತ್ಕೊಳ್ಳುವಂತ ಜಮೀನುಗಳಲ್ಲಿ ಇದು ಬೆಳೀಲಿಕ್ಕೆ ಸೂಕ್ತ ಅಲ್ಲ ಅಂತ ಹೇಳ್ಬೋದು. ಪೂರ್ತಿ ನೀರು ಹರಿದೋಗುವಂತ ಇರ್ಬೇಕು, ಒಣಗ್ಬೇಕು, ಆ ತರದ ಮಣ್ಣಿನಲ್ಲಿ ನಾವು ಸರಾಗವಾಗಿ ಅಥವಾ ಈಸಿಯಾಗಿ ಈ ಬೆಳೆಯನ್ನ ಮಾಡ್ಬೋದು. ಈಗ ಬೇರೆ ಬೇರೆ ಹಣ್ಣಿನ ಬೆಳೆಗಳಲ್ಲಿ ಸಾಕಷ್ಟು ಬೇರೆ ಬೇರೆ ತಳಿಗಳನ್ನ ನೋಡ್ತೀವಿ ಸರ್, ಒಳ್ಳೆ ಇಳುವರಿ ಕೊಡಂತ ತಳಿಗಳು, ಹಂಗಾಗ್ಬಿಟ್ಟು ಈ ಸೀತಾಫಲದಲ್ಲೂ ಏನಾದರೂ ಉತ್ತಮವಾದ ಒಂದು ತಳಿಗಳಿದಾವ ನಮ್ಮ ರೈತರಿಗೆ? ಹೌದು ಖಂಡಿತ, ಇದರಲ್ಲಿ ಸುಮಾರು ಬಹಳಷ್ಟು ತಳಿಗಳು ನಮ್ಗೆ ನೋಡೋದಕ್ಕೆ ಸಿಗೋದಿಲ್ಲ, ಕೆಲವು ತಳಿಗಳು ತುಂಬಾ ಮುಖ್ಯವಾದ ತಳಿಗಳು ಅಂತಾನೆ ಹೇಳ್ಬೋದು. ಅದರಲ್ಲೂ ಮುಖ್ಯವಾಗಿ ಬಾಲ್ನಗರ್ ಅಂತ ತಳಿ ಇದೆ, ಮೆಹಬೂಬ್ ನಗರ್ ಅಂತ ಇದೆ, ಆಮೇಲೆ ಹರ್ಕ ಸಹನ ಅಂತ ಇದೆ, ಮತ್ತೆ ಆಮೇಲೆ ಇತ್ತೀಚಿನ ದಿನದಲ್ಲಿ ಮಹಾರಾಷ್ಟ್ರದ ಒಬ್ಬರು ರೈತರು ಕೂಡ ಕಂಡುಕೊಂಡಂತ ಒಂದು ರೈತರದೇ ಆದಂತ ತಳಿ ಅಂತಾನೆ ಹೇಳ್ಬೋದು, NMK ಗೋಲ್ಡ್ ಅಂತ ಹೇಳ್ತಾರೆ ಅಥವಾ NMK 1 ಅಂತ ಹೇಳ್ತಾರೆ. ಈ ಎಲ್ಲ ತಳಿಗಳು ಕೂಡ ನಾವು ವಾಣಿಜ್ಯ ಬೆಳೆಯಾಗಿ ಬೆಳಿಲಿಕ್ಕೆ ಸೂಕ್ತವಾಗಿರುವಂತದ್ದು, ಯಾಕೆಂತಂದ್ರೆ ಹಣ್ಣಿನ ಲಕ್ಷಣಗಳಾಗಿರ್ಬೋದು ಅದರ ಗಾತ್ರ ಆಗಿರ್ಬೋದು ಅಥವಾ ಹಣ್ಣಿನ ಗುಣಮಟ್ಟ ಆಗಿರ್ಬೋದು, ನಾವು ಮಾರುಕಟ್ಟೆಗೆ ತಗೊಂಡೋಗಿ ಮಾರಾಟ ಮಾಡುವ ಯೋಚನೆ ಇಟ್ಕೊಂಡಾಗ ಇದೆಲ್ಲದರ ಕಡೆ ಗಮನ ಕೊಡಬೇಕಾಗ್ತದೆ. ಒಳ್ಳೆ ಹಣ್ಣು ಆಕರ್ಷಕವಾಗಿ ಕಾಣತ್ತ, ಮತ್ತೆ ಆಮೇಲೆ ಹಣ್ಣ ರಿಲೀಸ್ ಮಾಡಿರುವಂತ ವೆರೈಟಿ ಕೂಡ ಇದು, ಸೊ ಇದು ಕೂಡ ಹೆಚ್ಚಿನ ಲಾಭ ಪಡೀಲಿಕ್ಕೆ ಸಾಧ್ಯ ಆಯ್ತಾ. ಹಾಗೆ ನಾನು ಹೇಳಿದಾಗ್ಲೇ NMK Gold ಅಂತ ಏನ ಹೇಳ್ದೆ, ಅದು ಕೂಡ ಗಾತ್ರದಲ್ಲಿ ತುಂಬಾ ಆಕರ್ಷಕವಾಗಿ ಕಾಣತ್ತೆ, ಮತ್ತೆ ಆಮೇಲೆ ಆಕರ್ಷಕ ಬಣ್ಣವನ್ನು ಹೊಂದಿದೆ, ತಿಳಿ ಹಸಿರು ಬಣ್ಣದಲ್ಲಿ ಕಾಣತ್ತೆ, ಮತ್ತೆ ಒಳಗಡೆ ಗಾತ್ರನು ಚೆನ್ನಾಗಿರೋದ್ರಿಂದ, ಮತ್ತೆ ಆಮೇಲೆ ಇದ್ರ ಒಳಗಡೆ ಏನ್ ತಿರುಳಿರುತ್ತೆ ಹಣ್ಣಿನ ತಿರುಳು ಅದು ಕೂಡ ತುಂಬಾ ರುಚಿಯಾಗಿರೋದ್ರಿಂದ ಸಿಹಿಯಾಗಿರೋದ್ರಿಂದ, ಮತ್ತೆ ಆಮೇಲೆ ತುಂಬಾ ಕಡಿಮೆ ಸಂಖ್ಯೆಯಲ್ಲಿ ಬೀಜಗಳನ್ನ ಹೊಂದಿರೋದ್ರಿಂದ ಈ ಎಲ್ಲಾ ಲಕ್ಷಣಗಳು ಕೂಡ ನಾವು ಮಾರ್ಕೆಟ್ ಮಾಡ್ಲಿಕ್ಕೆ ತುಂಬಾ ಉಪಯುಕ್ತವಾದಂತಹ ಲಕ್ಷಣಗಳು ಅಂತ ಹೇಳ್ಬೋದು. ಹಾಗಾಗಿ ಇದಕ್ಕೆಲ್ಲ ಈ ತಳಿಗಳಿಗೆ ಹೆಚ್ಚಿನ ಬೆಲೆಯನ್ನು ನೀವು ಕಾಣಬಹುದು ಮಾರ್ಕೆಟ್ನಲ್ಲಿ. ಈಗ ನಾವು ಬೇರೆ ಬೇರೆ ಹಣ್ಣಿನ ಸಸಿಗಳನ್ನ ತರಬೇಕಂದಾಗ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ನರ್ಸರಿಗಳಲ್ಲೆಲ್ಲ ಸಿಗ್ತವೆ, ನಮ್ಗೆ ಈ ಸೀತಾಫಲ ಸಸಿಗಳು ಬೇಕಂದ್ರೆ ಎಲ್ಲಿ ಸಿಗ್ತವೆ ಸರ್? ಇದರಲ್ಲಿ ನಾನು ಒಂದು ವಿಚಾರ ಹೇಳ್ಬೇಕಾಗತ್ತೆ. ಈಗ ಸಾಮಾನ್ಯ ಮುಂಚೆ ಎಲ್ಲ ಏನಾಗ್ತಾ ಇತ್ತು ಅಂತಂದ್ರೆ, ಸಸಿಗಳನ್ನ ಬೀಜಗಳ ಮುಖಾಂತರ ನಾವು ಬೆಳೆಸ್ತಾ ಇದ್ವಿ. ಮುಂಚೆ ಎಲ್ಲ ಈಗ ಬಾಲ್ನಗರ್ ನಾನು ಹೇಳಿದ ಸುಮಾರು ವರ್ಷಗಳಿಂದ ಈ ತಳಿಯನ್ನು ನಾವು ಬೆಳೀತಾ ಬಂದಿದ್ದೀವಿ. ಸೊ ಇವನ್ನ ಏನು ಮಾಡ್ತಾ ಇದ್ವಿ, ಬೀಜ ಹಾಕಿ ನಾವು ಬೆಳೀತಾ ಇದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಈಗ ನಾವು ಅದನ್ನು ವಾಣಿಜ್ಯ ಬೆಳೆಯಾಗಿ ಬೆಳೀಬೇಕು ಅಂದಾಗ ಇದನ್ನು ಸ್ವಲ್ಪ ನಾವು ಮನಸ್ಸಿನಲ್ಲಿ ಗಮನದಲ್ಲಿ ಇಟ್ಕೊಂಡು ನಾವು ಸಸಿಗಳನ್ನ ಆಯ್ಕೆ ಮಾಡಬೇಕಾಗ್ತದೆ. ಬೀಜದಿಂದ ಬೆಳೆದಂಥ ಸಸಿಗಳನ್ನ ನಾವು ಯಾವುದೇ ಕಾರಣಕ್ಕೂ ಆಯ್ಕೆ ಮಾಡ್ಕೊಳ್ಳೋದು ಅಷ್ಟು ಸೂಕ್ತ ಅಲ್ಲ ಅಂತ. ಸೊ ಈಗ ನಿಮಗೆ ಸುಮಾರಷ್ಟು ನರ್ಸರಿಗಳಲ್ಲಿ, ಈಗ ನಾನು ಹೇಳಿದೆ ಏನೋ ಬೆಂಗಳೂರಿನಲ್ಲಿ ಹೆಸರುಘಟ್ಟ ಅನ್ನೋ ಒಂದು ಏನೋ ಸಂಶೋಧನಾ ಕೇಂದ್ರ ಇದೆ, ಅಲ್ಲಿ ನಿಮ್ಗೆ ಕಸಿ ಮಾಡಿದಂತ ಸಸಿಗಳು ನಿಮಗೆ ಸಿಗ್ತದೆ. ಸೊ ಈ ಕಸಿ ಮಾಡಿದಂತ ಸಸಿಗಳನ್ನ ನಾವು ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಒಂದು ಉಪಯೋಗ ಏನು ಅಂತಂದ್ರೆ, ಎಲ್ಲಾ ಗಿಡಗಳು ನೀವೇನು ಒಂದು ಎಕರೆಯಲ್ಲಿ ನೀವು ನಾಟಿ ಮಾಡ್ತೀರಾ, ಎಲ್ಲಾ ಗಿಡಗಳು ಕೂಡ ಒಂದೇ ತರದ ಲಕ್ಷಣಗಳನ್ನ ಹೊಂದಿರ್ತದೆ. ಹಾಗಾಗಿ ಮತ್ತೆ ಆಮೇಲೆ ಉತ್ತಮವಾದಂತ ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ದಯವಿಟ್ಟು ರೈತರು ಗಮನಿಸಬೇಕಾಗಿರೋ ವಿಚಾರ ಏನು ಅಂತಂದ್ರೆ, ಯಾವಾಗ್ಲೂ ನಾವು ಕಸಿ ಮಾಡದಂತ ಸಸಿಗಳನ್ನೇ ಆಯ್ಕೆ ಮಾಡಿ ತಂದು ನಾಟಿ ಮಾಡಬೇಕಾಗ್ತದೆ. ನಾನು ಆಗ್ಲೇ ಹೇಳಿದಾಗೆ ಬೆಂಗಳೂರಿನಲ್ಲಿ ಹೆಸರುಘಟ್ಟ ಸಂಸ್ಥೆಯಲ್ಲಿ ಕೂಡ ನಿಮ್ಗೆ ಕಸಿ ಮಾಡದಂತ ಸಸಿಗಳು ಸಿಗ್ತದೆ. ಹಾಗೆ ಸುತ್ತಮುತ್ತ ನರ್ಸರಿಗಳಲ್ಲೂ ಕೂಡ ನಿಮ್ಗೆ ಅನುಕೂಲ ಆಗುವಂತ ಕಡೆಯಲ್ಲಿ ಕೂಡ ನರ್ಸರಿಗಳಲ್ಲಿ ಇದನ್ನ ಕೇಳಿ ತಿಳಿದು ಕಸಿ ಮಾಡಲಾಗಿದೆಯಾ ಅನ್ನೋದನ್ನ ತಿಳಿದು ಮತ್ತೆ ಯಾವ ತಳಿಯ ಕಸಿ ಇದು ಮಾಡಲಾಗಿದೆ ಅಂತ ಅಂದ್ಬಿಟ್ಟು ತಿಳ್ಕೊಂಡು ನೀವು ಸಸಿಗಳನ್ನ ಖರೀದಿ ಮಾಡಬೇಕು. ಮತ್ತೆ ಬೇರೆ ಯಾವ್ದಾದ್ರು ಪ್ರೈವೇಟ್ ನರ್ಸರಿಗಳಲ್ಲಿ ನಾವು ಸಸಿಗಳನ್ನ ಖರೀದಿ ಮಾಡುವಾಗ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದು ಯಾವ ತಳಿಯನ್ನ ಕಸಿ ಮಾಡಲಾಗಿದೆ, ಎಷ್ಟು ದಿನಗಳಾಗಿದೆ ಕಸಿ ಮಾಡಿ, ಆಮೇಲೆ ಇದನ್ನ ಈಗ ನಾಟಿ ಮಾಡ್ಲಿಕ್ಕೆ ಯೋಗ್ಯವಾಗಿದೆಯಾ ಅನ್ನೋ ವಿಚಾರಗಳನ್ನ ತಿಳಿದು ನಾವು ಸಸಿಗಳನ್ನ ಆಯ್ಕೆ ಮಾಡಿ ತರುವಂತದ್ದು. ಸರಿ, ಈಗ ಆಗಿದ್ರೆ ಸಸಿಗಳನ್ನ ಆಯ್ಕೆ ಮಾಡ್ಕೊಂಡ ನಂತರ ರೈತರು ಯಾವ ಅಂತರದಲ್ಲಿ ನಾಟಿ ಮಾಡಿದ್ರೆ ಒಂದು ಒಳ್ಳೆ ಇಳುವರಿನ ಪಡಿಬಹುದಂತೀರ? ಇದನ್ನ ನಾವು ಸಾಧಾರಣವಾಗಿ 5x5 meters ಅಂದ್ರೆ ಸಾಲಿಂದ ಸಾಲಿಗೆ 5 meters ಮತ್ತೆ ಗಿಡದಿಂದ ಗಿಡದಕ್ಕೆ 5 meters ಆದಾಯದಲ್ಲಿ ನಾಟಿ ಮಾಡ್ಬೇಕು ಅಂತ ಹೇಳಿ ಹೇಳ್ತೀವಿ. ಮತ್ತೆ ಅಂತರದಲ್ಲಿ ನಾಟಿ ಮಾಡಿದ್ರೆ ಒಂದು ಒಳ್ಳೆ ಇಳುವರಿನ ಪಡಿಬಹುದಂತೀರ? ಇದನ್ನ ನಾವು ಸಾಧಾರಣವಾಗಿ 5x5 meters ಅಂದ್ರೆ ಸಾಲಿಂದ ಸಾಲಿಗೆ 5 meters ಮತ್ತೆ ಗಿಡದಿಂದ ಗಿಡದಕ್ಕೆ 5 meters ಆದಾಯದಲ್ಲಿ ನಾಟಿ ಮಾಡ್ಬೇಕು ಅಂತ ಹೇಳಿ ಹೇಳ್ತೀವಿ. ಮತ್ತೆ 4 meters ನಿಂದ 6 meters ಆದಾಯದವರೆಗೂ ಕೂಡ ನಾವು ಈ ಗಿಡಗಳನ್ನ ನಾಟಿ ಮಾಡಬಹುದು. ನಾಟಿ ಮಾಡೋದಕ್ಕಿಂತ ಮುಂಚೆ 2.5 to 2.5 feet ಗಾತದ ಗುಣಿಗಳನ್ನ ತೆಗಿಬೇಕಾಗತ್ತೆ. ಈ ರೀತಿ ತೆಗೆಯೋದ್ರಿಂದ ಬೇರಿನ ಬೆಳವಣಿಗೆಗೆ ಅನುಕೂಲ ಆಗ್ತದೆ. ಆಮೇಲೆ ಕ್ರಮೇಣ ಏನಾಗುತ್ತೆ, ಗಿಡಗಳ ಬೆಳವಣಿಗೆನೂ ಕೂಡ ತುಂಬಾ ಚೆನ್ನಾಗಿ ಕಾಣತ್ತೆ ಅನ್ನೋ ಒಂದು ಉದ್ದೇಶ. ಆಮೇಲೆ ದಾಯಕ್ಕೆ ಬಂದಾಗ ಕೆಲವೊಂದು ಕಡೆ 6x6 meters ದಾಯನು ಕೂಡ ಮಾಡಿದ್ದಾರೆ. ಮತ್ತೆ 6x4 meters ಅಂದ್ರೆ ಸಾಲಿಂದ ಸಾಲಿಗೆ 6 meters ದಾಯ ಮತ್ತೆ ಗಿಡದಿಂದ ಗಿಡಕ್ಕೆ 4 meters ದಾಯ, ಈ ಅಂತರದಲ್ಲೂ ಕೂಡ ನಾವು ಮಾಡೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಗಿಡಗಳನ್ನ ನಾವು 1 acre ಕೂರಿಸಬಹುದು. ಮತ್ತೆ ಆಮೇಲೆ ಮಧ್ಯದಲ್ಲಿ ಬೇಸಾಯ ಮಾಡೋದಕ್ಕೆ ಕೂಡ ಅನುಕೂಲವಾಗಿರ್ತದೆ ಅನ್ನೋ ಒಂದು ಉದ್ದೇಶ. ಮತ್ತೆ ಇದನ್ನ ಬೇರೆ ಬೆಳೆಗಳ ಜೊತೆ ಮಧ್ಯಂತರ ಬೆಳೆಯಾಗೂ ಕೂಡ ನಾವು ಬೆಳಿಬಹುದು. ಈಗ ದಾಳಿಂಬೆ ಜೊತೆಯಲ್ಲೇನೆ ಮಧ್ಯದಲ್ಲಿ ಒಂದು ಇಂಟರ್ ಕ್ರಾಪ್ ಆಗಿ ನಾವು ಬೆಳಿಬಹುದು. ಏನಾಗ್ತದೆ, ಪೂರ ಪ್ರಮಾಣದಲ್ಲಿ ನಾವು ಮಾಡದೆ ಹೋದ್ರು ಕೂಡ ಕನಿಷ್ಠ ಒಂದು ಪ್ಯಾಚ್ ಅಲ್ಲಿ ಆದ್ರೂ ಸ್ವಲ್ಪ ಪ್ರಮಾಣದಲ್ಲಾದ್ರೂ ಈ ಬೆಳೆಯನ್ನ ನಾವು ಮಾಡೋದ್ರಿಂದ ಈ ದಾಳಿಂಬೆ ಬೆಳೆ ಮಧ್ಯದಲ್ಲಿ ಆಗಿರ್ಬೋದು ಅಥವಾ ಇನ್ನಿತರ ದೀರ್ಘಾವಧಿ ಬೆಳೆಗಳ ಮಧ್ಯದಲ್ಲಿ ಕೂಡ ಇದನ್ನ ಬೆಳಿಲಿಕ್ಕೆ ಸಾಧ್ಯ ಇದೆ. ಮಾಡೋದ್ರಿಂದ ಏನಾಗ್ತದೆ, ಸರಿಸುಮಾರು ಒಂದಷ್ಟು ಹಣವನ್ನಾದ್ರೂ ಕೂಡ ನಾವು ಮಧ್ಯದಲ್ಲಿ ಗಳಿಸಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ತೇನೆ. ನೀರಿನ ನಿರ್ವಹಣೆ ಮತ್ತು ಗೊಬ್ಬರದ ನಿರ್ವಹಣೆ ಯಾವ ರೀತಿ ಮಾಡಬೇಕಾಗುತ್ತೆ ಸರ್? ನಾವೀಗ ಗಿಡಗಳನ್ನು ನಾಟಿ ಮಾಡುವಂತ ಸಂದರ್ಭದಲ್ಲಿ ನಾನು ಹೇಳದ್ನಲ್ಲ, ಈಗ ಒಂದು 2.5 to 3 feet ಗಾತ್ರದ ಗುಂಡಿಗಳನ್ನ ತೆಗಿಬೇಕು. ಅವಾಗ ಗುಂಡಿಗಳನ್ನ ತೆಗೆಯುವಾಗ ಮೇಲ್ ಪದರದ ಮಣ್ಣು ಅಂತ ಏನ್ ಹೇಳ್ತೀವಿ, ಅಂದ್ರೆ 1 feet ಗಾತ್ರದ ಮಣ್ಣು ಏನಿರುತ್ತೆ ಅದು ತುಂಬಾ ಫಲವತ್ತಾದ ಮಣ್ಣು ಅಂತ ಹೇಳ್ತೀವಿ ನಾವು. ಅದು ಫಲವತ್ತತೆ ಹೆಚ್ಚಾಗಿರುತ್ತೆ, ಅದಕ್ಕಿಂತ ಕೆಳಗಡೆ ಇರುವಂತ ಮಣ್ಣು ಫಲವತ್ತತೆ ಸ್ವಲ್ಪ ಮಟ್ಟ ಕಡಿಮೆ ಇರ್ತದೆ. ಹಾಗಾಗಿ ಏನ್ ಮಾಡ್ಬೇಕು, ನಾವು ಮೇಲ್ ಪದರದ ಮಣ್ಣನ್ನ ನಾವು ಗುಣಿಯ ಒಂದು ಕಡೆ ದಿಕ್ಕಿನಲ್ಲಿ ತೆಗೆದಿಟ್ಕೋಬೇಕು. ಅದನ್ನ ಮತ್ತೆ ಮರು ಬಳಸಬಹುದು ನಾವು ಗುಣಿಯನ್ನ ಮುಚ್ಚುವಾಗ. ಮತ್ತೆ ಅದರಿಂದ ಕೆಳಗಡೆ ಇರುವಂತದ್ದು 1 feet ಕೆಳಗಡೆ ಇರುವಂತ ಮಣ್ಣನ್ನ ಏನ್ ಮಾಡ್ಬೇಕು, ಇನ್ನೊಂದು ಬದಿಯಲ್ಲಿ ತೆಗೆದಿಟ್ಕೋಬೇಕಾಗ್ತದೆ. ಅದನ್ನ ನಾವು ಮತ್ತೆ ಗುಣಿಗೆ ಹಾಕುವಂತ ಅವಶ್ಯಕತೆ ಇರೋದಿಲ್ಲ, ಯಾಕಂದ್ರೆ ಅದರ ಫಲವತ್ತತೆ ಕಡಿಮೆ ಇರುತ್ತೆ. ಈ ಗಿಡಗಳನ್ನ ನಾಟಿ ಮಾಡುವಂತ ಸಂದರ್ಭದಲ್ಲಿ ಮತ್ತಿನ್ನೆಷ್ಟು ಹೆಚ್ಚಿನ ಮಣ್ಣನ್ನ ಅದಕ್ಕೆ ಸೇರಿಸಬೇಕಾಗುತ್ತೆ ನೋಡ್ಕೊಂಡು ಅದ್ರ ಜೊತೆಯಲ್ಲಿ ಕನಿಷ್ಠ 10 kg ಆದ್ರೂ ಕೊಟ್ಟಿಗೆ ಗೊಬ್ಬರವನ್ನ, ದನವಿನ ಗೊಬ್ಬರವನ್ನ, ಚೆನ್ನಾಗಿ ಕಳತಿರುವಂತ ದನವಿನ ಗೊಬ್ಬರವನ್ನ ಸೇರಿಸಿ ನಾವು ನಾಟಿ ಮಾಡೋದ್ರಿಂದ ಗಿಡದ ಬೆಳವಣಿಗೆ ಚೆನ್ನಾಗಿ ಬರ್ತದೆ. ಮತ್ತೆ ನಾಟಿ ಮಾಡೋ ಸಂದರ್ಭದಲ್ಲಿ ಬೇಕಾದ್ರೆ ಸಿಂಗಲ್ ಸೂಪರ್ ಫಾಸ್ಫೇಟ್ ಕೂಡ ನಾವು ಒಂದು 50-100 grams ಗುಣಿಗೆ ಸೇರಿಸೋದ್ರಿಂದ ಬೇರಿನ ಬೆಳವಣಿಗೆ ಚೆನ್ನಾಗಿರ್ತದೆ. ಮತ್ತೆ ಆಮೇಲೆ ಕ್ರಮೇಣ ಬೇರಿನ ಬೆಳವಣಿಗೆ ಚೆನ್ನಾಗಿ ಆಗೋದ್ರಿಂದ ಗಿಡದ ಬೆಳವಣಿಗೆಯನ್ನು ಕೂಡ ಚೆನ್ನಾಗಿ ಕಾಣಬಹುದು. ನೀರಂದ್ರೆ ಡ್ರಿಪ್ ಮುಖಾಂತರ ಕೊಟ್ರೆ ಚೆನ್ನಾಗಿ, ಕೆಲವು ರೈತರು ಆಯ್ ನೀರು ಕೊಡ್ತಾರೆ, ಯಾವ್ದು ಚೆನ್ನಾಗಿ ಅನ್ಸುತ್ತೆ ಸರ್? ನೀರು ನಿಲ್ಲುವಂತ ಸಂದರ್ಭ ಇದ್ರೆ ನಾವು ಹಾಯ್ ನೀರು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ಏನಾಗುತ್ತೆ ಗಿಡದ ಬೆಳವಣಿಗೆ ಆಗೋದಿಲ್ಲ. ಮತ್ತೆ ಕೆಲವಕ್ಕೆ ಸಸೆಪ್ಟಬಲ್ ಇರೋದ್ರಿಂದ ನಾವು ನೀರು ಹಾಯ್ ಬಿಟ್ರೆ ಏನಾಗುತ್ತೆ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ರೋಗಗಳು ಹರಡುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಮತ್ತೆ ಆಮೇಲೆ ಇದು ನಮ್ಗೆ ತುಂಬಾ ಕಡಿಮೆ ಮಳೆ ಬೀಳುವಂತ ಪ್ರದೇಶ ಆಗಿರೋದ್ರಿಂದ ಡ್ರಿಪ್ ನಲ್ಲಿ ನಾವು ನೀರನ್ನ ಹಾಯಿಸೋದ್ರಿಂದ ನೀರಿನ ಸದ್ಬಳಕೆ ಮಾಡ್ಕೊಳ್ಳೋ ಒಂದು ವಿಚಾರನೂ ಕೂಡ ಗಮನದಲ್ಲಿ ಇಟ್ಕೊಂಡು ಮಾಡಬಹುದು. ಡ್ರಿಪ್ ಇನ್ ಮುಖಾಂತರ ಮಾಡೋದ್ರಿಂದ ನಮ್ಗೆ ಅಧಿಕ ಇಳುವರಿಯನ್ನು ಕೂಡ ಪಡಿಬಹುದು ಅಂತ ಅಂತ ಹೇಳ್ತೇನೆ. ಸಾಕಷ್ಟು ಹಣ್ಣಿನ ಬೆಳೆಗಳು ತರಕಾರಿ ಬೆಳೆಗಳಿಗೆ ಕೀಟ ಮತ್ತು ರೋಗಗಳು ಬಾಧೆ ಕಂಡುಬರುತ್ತೆ. ಈ ಒಂದು ಸೀತಾಫಲ ಹಣ್ಣಿನ ಬೆಳೆಗೆ ಯಾವ್ದಾದ್ರು ಕೀಟ ಮತ್ತು ರೋಗ ಬಾಧೆಗಳು ಕಂಡು ಬರ್ತಾವ, ಅದನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕಾಗುತ್ತೆ ಸರ್? ಇದ್ರ ಬೆಳೆಗಳಿಗೆ ನಾವು ಹೋಲಿಕೆ ಮಾಡಿ ನೋಡಿದ್ರೆ ಈ ಬೆಳೆಯಲ್ಲಿ ತುಂಬಾ ಕಡಿಮೆ, ಇದರಲ್ಲೂ ಬರ್ತದ, ಆದ್ರೆ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಮತ್ತೆ ಕಡಿಮೆ ಖರ್ಚಿನಲ್ಲಿ ಇದನ್ನ ನಾವು ಸರಿಪಡಿಸ್ಕೋಬಹುದು. ಇದರಲ್ಲಿ ಬಹಳ ಮುಖ್ಯವಾಗಿ ಬರುವಂತದ್ದು ಏನು ಅಂತಂದ್ರೆ, ಇದು ಸಾಮಾನ್ಯ ಏಪ್ರಿಲ್ ಮತ್ತೆ ಮೇ ತಿಂಗಳಲ್ಲಿ ಹೂ ಬಿಡ್ಲಿಕ್ಕೆ ಶುರು ಮಾಡ್ತದ, ಆಮೇಲೆ ಆಗಸ್ಟ್ ನಿಂದ ಅಕ್ಟೋಬರ್ನವರೆಗೂ ಕೂಡ ಕಾಯಿ ಕೀಳುವಂತ ಸಮಯ ಅಂತ ಹೇಳ್ಬೋದು. ಈ ಸಂದರ್ಭದಲ್ಲಿ ಕಾಯಿ ಬೆಳವಣಿಗೆ ಆಗುವಂತದಲ್ಲಿ ಅಥವಾ ಕಾಯಿ ಕೀಳೋದಕ್ಕೆ ತಯಾರಾಗಿರುವಂತ ಹಂತದಲ್ಲಿ ನಾವು ಈ ಇಟ್ಟು ತಿಗಣೆ ಅನ್ನೋ ಒಂದು ಹುಳನ ನಾವು ನೋಡಬಹುದು, ಅತಿ ಹೆಚ್ಚಾಗಿ ಕಂಡು ಬರುತ್ತೆ. ಅದನ್ನ ಮಿಲಿಬಗ್ಸ್, ವೈಟ್ ಮಿಲಿಬಗ್ಸ್ ಅಂತ ಕೂಡ ಕರಿತೀವಿ. ಇದನ್ನ ನಾವು ಬೇವಿನ ಕಷಾಯ ಅಥವಾ ಬೇವಿನ ಹಿಂಡಿ ಇದು ಮನೆಯಲ್ಲೇ ಸಿದ್ಧಪಡಿಸಿಕೊಂಡು ಇದನ್ನ ನಾವು 4 ಮಿಲಿ 1 ಲೀಟರ್ ನೀರಿಗೆ ಈ ಪ್ರಮಾಣದಲ್ಲಿ ಮಿಶ್ರ ಮಾಡಿ ನಾವು ಮುಂಚಿತವಾಗ್ಲೆ ಅದು ಹುಳ ಬರಲಿ ಅನ್ನೋದಕ್ಕೆ ಕಾಯೋದಕ್ಕಿಂತ ಹೆಚ್ಚಾಗಿ ಮುಂಚಿತವಾಗ್ಲೇ ನಾವು ಕಾಯಿ ಬೆಳೆಯೋ ಹಂತದಲ್ಲಿ ಇದ್ದಾಗಲೇ ನಾವು ಸಿಂಪಡಣೆ ಮಾಡೋದಕ್ಕೆ ಶುರು ಮಾಡಿದ್ರೆ ಏನಾಗುತ್ತೆ, ಈ ಹುಳನ ನಾವು ಹತೋಟಿಯಲ್ಲಿ ಇಡ್ಬೋದು. ಅದು ಬಿಟ್ಟರೆ ಅಂಥ ಬೆಳೆಗೆ ಧಕ್ಕೆ ಬರುವಂಥದ್ದು ಅಥವಾ ಬೆಳೆಗೆ ನಾಶ ಆಗುವಂಥ ರೋಗಗಳಾಗಲಿ ಕೀಟಗಳಾಗಲಿ ಯಾವುದು ಇದರಲ್ಲಿ ಕಂಡು ಬರೋದಿಲ್ಲ. ಮತ್ತು ಇದು ಹಿಟ್ಟು ತೆಗಣೆ ಅಂತ ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ವೆಚ್ಚವನ್ನು ಮಾಡೋದ್ರಿಂದ ಲಾಭ ನೋಡ್ಬೋದು. ಹೌದು, ನೀವು ಹೇಳ್ದಂಗೆ ಮಲ್ಚಿಂಗ್ ಮಾಡೋದಾಗಿರ್ಬೋದು, ಮಧ್ಯ ಕುಂಟೆ ಹೊಡೆದು ಅದನ್ನ ಅದರಿಂದನೂ ನಿರ್ವಹಣೆ ಮಾಡಿದರೆ ಸಾಕಷ್ಟು ರೈತರಿಗೆ ಉಳಿತಾಯ ಆಗುತ್ತೆ. ಮತ್ತು ಇದು ಬೆಳೆ ಬರಲಿಕ್ಕೆ ಎಷ್ಟು ವರ್ಷ ಕಾಪಾಡಬೇಕಾಗತ್ತೆ ಸರ್ ರೈತರು? ಈಗ ನೋಡಿ, ಕಸಿ ಮಾಡಿದ್ದು ಸಸಿಗಳು ಅಂತಂದರೆ ನಿಮಗೆ ಸರಿಸುಮಾರು 2ನೇ ವರ್ಷದಿಂದನೇ ಹೂ ಬಿಡಲಿಕ್ಕೆ ಶುರುವಾಗುತ್ತೆ. ಆದರೆ ಗಿಡದ ಬೆಳವಣಿಗೆ ನೋಡಿಕೊಂಡು ನಾವು 3ನೇ ವರ್ಷದಿಂದ ನಾವು ಫಸಲಿಗೆ ಬಿಡ್ಬೋದು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಒಳ್ಳೆ ಆದಾಯ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸರ್, ಈಗ ಸಾಕಷ್ಟು ಹಣ್ಣಿನ ಬೆಳೆಗಳಲ್ಲಿ ಪ್ರೂನಿಂಗ್ ಮಾಡ್ತಾರೆ, ಇದು ದಾಳಿಂಬೆ ಆಗಿರ್ಬೋದು, ಬೇರೆ ಬೇರೆ ಬೆಳೆಗಳಲ್ಲಿ. ಇದರಲ್ಲೂ ಗಿಡದ ಬೆಳವಣಿಗೆ ನಿರ್ವಹಣೆ ಯಾವ ರೀತಿ ಮಾಡಬೇಕಾಗುತ್ತೆ ಸರ್? ಇದರಲ್ಲೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ನಾವು ಗಿಡಗಳ ಸವರಿಕೆ ಅಥವಾ ನೀವೇನು ಹೇಳಿದ್ರೆ ಪ್ರೂನಿಂಗ್ ಅಂತ, ಈ ಥರದ ನಾವು ಇಂಟರ್ಕಲ್ಚರಲ್ ಪ್ರಾಕ್ಟೀಸಸ್ನ ನಾವು ಮಾಡ್ಕೊಳ್ಳೋದ್ರಿಂದ ಗಿಡದ ಬೆಳವಣಿಗೆ ಚೆನ್ನಾಗಾಗ್ತದೆ ಅಂತ. ಮಾಡದೆ ಹೋದ್ರೂ ನಡೀತದೆ, ಆದರೆ ಈ ಕಸಿ ಮಾಡಿದಂಥ ಗಿಡಗಳಲ್ಲಿ ಏನ್ ಮಾಡ್ಬೇಕು, ಕಸಿ ಮಾಡದಿಂದ ಕೆಳಗಡೆ ಭಾಗದಲ್ಲಿ ಏನಾದ್ರೂ ಏನ್ ರೂಟ್ ಸ್ಟಾಕ್ ಅಂತ ಹೇಳ್ತೀವಿ, ಅದರಿಂದ ಏನಾದ್ರೂ ಚಿಗುರು ಬಂದಿದ್ರೆ ಅದನ್ನ ತೆಗೆದುಹಾಕುವಂಥದ್ದು, ಗಿಡದ ಬುಡದಲ್ಲಿ ಚಿಗುರು ಬಂದಿದ್ರೆ ಅದನ್ನ ತೆಗೆದುಹಾಕುವಂಥದ್ದು. ಆಮೇಲೆ ಗಿಡವನ್ನ ನೇರವಾಗಿ ಬೆಳಿಲಿಕ್ಕೆ ನಾವು ಅದಕ್ಕೆ ಸಹಕರಿಸಬೇಕು, ಅದಕ್ಕೆ ಬೇಕಾದಂತ ಸಪೋರ್ಟ್ ಕೊಡುವಂಥದ್ದು. ಆಮೇಲೆ ಕನಿಷ್ಠ ನೆಲದಿಂದ ಒಂದು 40-50 ಸೆಂಟಿಮೀಟರ್ನವರೆಗೂ ಅಂತಂದ್ರೆ 1 ಅಡಿ ಅಥವಾ 1.5 ಅಡಿ ಅಥವಾ 2 ಅಡಿವರೆಗೂ ಕೂಡ ಯಾವುದೇ ರಂಬೆ ಕೊಂಬೆಗಳು ಬೆಳೆದೇ ಇರೋ ರೀತಿಯಲ್ಲಿ, ಯಾವುದು ಬೆಳಿಬಾರ್ದು ಅಷ್ಟು ಎತ್ತರದವರೆಗೂ ಕೂಡ ಯಾವುದೇ ಕೊಂಬೆಗಳು ಇಲ್ಲದೆ ರೀತಿಯಲ್ಲಿ ನೋಡ್ಕೋಬೇಕು. ಅದರ ನಂತರ ಏನೋ 2 ಅಡಿ ಮೇಲ್ಭಾಗದಲ್ಲಿ ಎಲ್ಲಾ ದಿಕ್ಕಿನಲ್ಲೂ ಒಂದೊಂದು ಕೊಂಬೆಗಳು ಬರೋ ರೀತಿಯಲ್ಲಿ ನೋಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಸರಾಗವಾಗಿ ಗಾಳಿ ಆಡ್ಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಆಮೇಲೆ ಸೂರ್ಯನ ಶಾಖ, ಸೂರ್ಯನ ಕಿರಣಗಳು ಸರಾಗವಾಗಿ ರಂಬೆ ಕೊಂಬೆಗಳ ಮೇಲೆ ಅಥವಾ ಎಲ್ಲ ಎಲೆಗಳ ಮೇಲೆ ಬೀಳಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಒಂದೇ ದಿಕ್ಕಿನಲ್ಲಿ 2 ಅಥವಾ 3 ಕೊಂಬೆಗಳನ್ನ ಬೆಳೆಯೋದಕ್ಕೆ ನಾವು ಅವಕಾಶ ಮಾಡಿಕೊಟ್ವಿ ಅಂತಂದ್ರೆ ಏನಾಗುತ್ತೆ, ಕೊಂಬೆಗಳು ಒತ್ತೊತ್ತಾಗಿ ಬೆಳೀತದೆ, ಒಂದು ಎಲೆ ಮೇಲೆ ಇನ್ನೊಂದು ಕೊಂಬೆ ಕೂರುತ್ತೆ. ಈ ರೀತಿ ಆಗೋದ್ರಿಂದ ಏನಾಗುತ್ತೆ, ಕೀಟಗಳ ಹಾವಳಿ ಹೆಚ್ಚಾಗ್ತದೆ ಅಥವಾ ರೋಗದ ಹಾವಳಿ ಹೆಚ್ಚಾಗ್ತದೆ. ಇದನ್ನೆಲ್ಲ ತಡೆಗಟ್ಟಲಿಕ್ಕೆ ಏನು ಮಾಡಬೇಕು ಅಂತಂದರೆ, ಮೊದಲನೇ ದಿನಗಳಲ್ಲೇ ಅಂದರೆ ಮೊದಲನೇ ವರ್ಷದಲ್ಲಿ ಅಥವಾ 2ನೇ ವರ್ಷದವರೆಗೂ ಕೂಡ ನಾವು ಇದನ್ನು ಮಾಡ್ಕೊತ ಹೋದ್ರೆ ಕನಿಷ್ಠ 4 ಅಥವಾ 5 ಕೊಂಬೆಗಳನ್ನ 4 ದಿಕ್ಕಿನಲ್ಲಿ ಬೆಳೀಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಆಗೇನಾಗುತ್ತೆ, ಸೂರ್ಯನ ಕಿರಣಗಳು ಅದರಿಂದ ಏನೋ ಮರದ ಪದರಗಳಲ್ಲಿ ಏನಾಗುತ್ತೆ, ಬೇರೆ ಕೀಟಗಳ ಹಾವಳಿ ಮತ್ತು ಆಮೇಲೆ ರೋಗದ ಹಾವಳಿಯನ್ನು ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿ ನಾವು ಇದರಲ್ಲಿ ಏನು ವೆಚ್ಚ ಬರುತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಆದಷ್ಟು ನಾವು ಪ್ರಯತ್ನ ಮಾಡುವಂಥದ್ದು. ಮತ್ತು ಆಮೇಲೆ ರಾಸಾಯನಿಕ ಗೊಬ್ಬರಗಳನ್ನು ಕೂಡ ನಾವು ಕೊಡಬೇಕಾಗ್ತದೆ ಸರಿಯಾದ ಸಮಯದಲ್ಲಿ. ನಾನು ಆಗಲೇ ಹೇಳಿದೆ, ಏಪ್ರಿಲ್ ಮೇಯಲ್ಲಿ ಇದು ಹೂ ಬಿಡಲಿಕ್ಕೆ ಶುರುವಾಗ್ತದೆ ಅಂತ. ಸ್ವಲ್ಪ ಮಟ್ಟಿಗೆ ರಾಸಾಯನಿಕ ಗೊಬ್ಬರಗಳನ್ನ ನಾವು ಪ್ರತಿ ವರ್ಷನೂ ಸೇರಿಸೋದ್ರಿಂದ ಈ ಹೂ ಕಾದ ಮೇಲೆ ಹಣ್ಣು ಬೆಳೆಯುವಂಥ ಹಂತದಲ್ಲಿ ಅಥವಾ ಹಣ್ಣು ಆಗೋವರೆಗೂ ಕೂಡ ನಾವು ಸ್ವಲ್ಪ ರಾಸಾಯನಿಕ ಗೊಬ್ಬರಗಳನ್ನ ಕೊಟ್ಟು ಕಾಪಾಡೋದ್ರಿಂದ ಏನಾಗುತ್ತೆ, ಹಣ್ಣಿನ ಗಾತ್ರ ಚೆನ್ನಾಗಿ ಬರುತ್ತೆ. ಹಣ್ಣಿನ ಗಾತ್ರ ಚೆನ್ನಾಗಿತ್ತು, ಆಕರ್ಷಕವಾಗಿತ್ತು ಅಂತಂದ್ರೆ ನಮಗೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆ ಸಿಗುತ್ತೆ. ಈ ಉದ್ದೇಶದಿಂದ ನಾವು ಸ್ವಲ್ಪ ಪ್ರಮಾಣದಲ್ಲಿ ಗೊಬ್ಬರವನ್ನು ಸೇರಿಸಬೇಕಾಗತ್ತೆ. ಸುಮಾರು 250 ಗ್ರಾಮ್ನಷ್ಟು ಸಾರಜನಕ, ಆಮೇಲೆ 125 ಗ್ರಾಮ್ನಷ್ಟು ರಂಜಕ, ಮತ್ತೆ 125 ಗ್ರಾಮ್ನಷ್ಟು ಪೊಟ್ಯಾಶ್, ಇಷ್ಟು NPK ಒಂದು ಗಿಡಕ್ಕೆ ನಾವು 1 ವರ್ಷಕ್ಕೆ ಇಷ್ಟು ಪ್ರಮಾಣದಲ್ಲಿ ಕೊಡೋದ್ರಿಂದ ಏನಾಗುತ್ತೆ, ಗಿಡದ ಬೆಳವಣಿಗೆ ಚೆನ್ನಾಗಾಗ್ತದೆ. ಯಾಕಂದ್ರೆ ಇದು ಭೂಮಿ ಹಾಳಕ್ಕೆ ಇದ್ರ ಬೇರುಗಳು ಹಿಡಿಯೋದಿಲ್ಲ, ಮತ್ತೆ ಫಲವತ್ತಾದ ಭೂಮಿ ಇಲ್ಲ ಆದ್ರೆ ಸಾಕಷ್ಟು ಪೋಷಕಾಂಶಗಳು ಗಿಡಕ್ಕೆ ಬೆಳವಣಿಗೆಗೆ ಬೇಕಾಗಿರೋದು ಸಿಗ್ತದೆ. ಆದ್ರೆ ಇಲ್ಲಿ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಎಲ್ಲಿ ಫಲವತ್ತತೆ ಕಡಿಮೆ ಇದೆಯೋ ಅಂತ ಮಣ್ಣಿನಲ್ಲಿ ಬೆಳಿಬೇಕು ಅನ್ನೋ ಉದ್ದೇಶ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗಾದ್ರೂ ನಾವು ರಾಸಾಯನಿಕ ಗೊಬ್ಬರಗಳನ್ನ ಸೇರಿಸಿದ್ರೆ ನಮ್ಗೆ ಗಿಡದ ಬೆಳವಣಿಗೆ ಚೆನ್ನಾಗುತ್ತೆ ಮತ್ತೆ ಹಣ್ಣಿನ ಇಳುವರಿ ಕೂಡ ಹೆಚ್ಚಾಗ್ತದೆ. ನಮ್ಮ ರೈತ ಬಂದ್ರೆ ಇಷ್ಟು ಚೆನ್ನಾಗಿ ನಿರ್ವಹಣೆ ಮಾಡಿದಾಗ ಇಳುವರಿ ಯಾವ ಮಟ್ಟದಲ್ಲಿ ಪಡಿಬಹುದು ಸರ್? ಈಗ ನಾನು ಹೇಳಿದೆ ಮೂರನೇ ವರ್ಷದಿಂದನೇ ಇಳುವರಿ ತಗೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ. ಕನಿಷ್ಠ ಮೊದಲನೇ ವರ್ಷಗಳಲ್ಲಿ ಒಂದು 10 kg ಒಂದು ಗಿಡಕ್ಕಾದರೂ ನಾವು ಇಳುವರಿಯನ್ನು ನಿರೀಕ್ಷಣೆ ಮಾಡ್ಬೋದು. ಈಗ ನಾವು 5 meter ಅಂತರದಲ್ಲೇ ಹಾಕಿದ್ದೆ ಆದರೂ ಒಂದು ಹೆಕ್ಟರ್ಗೆ ಕನಿಷ್ಠ ಒಂದು 500 ಸಸಿಗಳನ್ನ ನಾವು ಕೂರಿಸ್ಬೋದು. ಇದರಲ್ಲಿ ನಾವು 5 ton ಕೂಡ ಇಳುವರಿ ನಿರೀಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಅದೇ ಒಂದು 4 to 5 ನಂತರ ನಾವು ಗಿಡಗಳನ್ನ ನಾಟಿ ಮಾಡಿ 5 ನಂತರ ಕ್ರಮೇಣ ಇದರ ಇಳುವರಿನೂ ಕೂಡ ಹೆಚ್ಚಾಗ್ತದೆ. ಆಗ ನಾವು 5-7 ton ಒಂದು ಹೆಕ್ಟೇರ್ಗೆ ಅಂದರೆ 2.5 acres ಅಷ್ಟು ಇಳುವರಿಯನ್ನು ನಿರೀಕ್ಷಣೆ ಮಾಡ್ಬೋದು. ಆಮೇಲೆ ಈಗ ಎಲ್ಲ ಥರದ ಗಾತ್ರದ ಹಣ್ಣುಗಳು ಕೂಡ ಒಂದು ಮರದಲ್ಲಿ ಸಿಗ್ತದೆ. ಮತ್ತೆ ಒಂದೇ ಸತಿಗೆ ನಾವು ಇದನ್ನು ಕಟಾವು ಮಾಡಲಿಕ್ಕೂ ಆಗೋದಿಲ್ಲ. ಒಂದು 4-5 ನಾವು ಇದರಲ್ಲಿ ಕಟಾವು ಮಾಡಬೇಕಾಗುತ್ತೆ. ಸುಮಾರು ಆಗಸ್ಟ್ನಿಂದ ಅಕ್ಟೋಬರ್ನವರೆಗೂ 2 ಅವಧಿಯಲ್ಲಿ ಅಂತರದಲ್ಲಿ ನಾವು ಕಟಾವು ಸಿಗ್ತದೆ. ಮತ್ತೆ ಒಂದೇ ಸತಿಗೆ ನಾವು ಇದನ್ನು ಕಟಾವು ಮಾಡಲಿಕ್ಕೂ ಆಗೋದಿಲ್ಲ. ಒಂದು 4-5 ನಾವು ಇದರಲ್ಲಿ ಕಟಾವು ಮಾಡಬೇಕಾಗುತ್ತೆ. ಸುಮಾರು ಆಗಸ್ಟ್ನಿಂದ ಅಕ್ಟೋಬರ್ನವರೆಗೂ 2 ಅವಧಿಯಲ್ಲಿ ಅಂತರದಲ್ಲಿ ನಾವು ಕಟಾವು ಮಾಡಬೇಕಾಗ್ತದೆ. ಒಂದು 15 ಅಂತರದಲ್ಲಿ ನಾವು ಕಟಾವು ಮಾಡ್ತಾ ಹೋಗ್ಬೇಕಾಗತ್ತೆ. ಅದರಲ್ಲಿ ನಮಗೆ ದೊಡ್ಡ ಗಾತ್ರದ್ದು 4 ಹಣ್ಣುಗಳನ್ನ ವಿಂಗಡಣೆ ಮಾಡ್ಬೋದು. ಈ ತರ ಮಾಡಿಕೊಂಡು ಹಣ್ಣುಗಳನ್ನ ಗಾತ್ರದ ಆಧಾರದ ಮೇಲೆ ವಿಂಗಡಣೆ ಮಾಡಿ ನಾವು ಮಾರಾಟ ಮಾಡೋದ್ರಿಂದ ಹೆಚ್ಚಿನ ಲಾಭ ಪಡಿಬೋದು. ಸರಿಸುಮಾರು ಒಟ್ಟಾರೆ ಒಂದು ಹಣ್ಣಿಗೆ ಒಂದು 5 ಲೆಕ್ಕಾಚಾರದಲ್ಲಿ ನಾವು ಇದರಲ್ಲಿ ಆದಾಯನ ನಿರೀಕ್ಷಣೆ ಮಾಡ್ಬೋದು. ಬೇರೆ ಬೇರೆ ಹಣ್ಣುಗಳಲ್ಲಿ ಸಾಕಷ್ಟು ಜನ ರೈತರು ಮಾರ್ಕೆಟಿನ ಸಮಸ್ಯೆನ ಅನುಭವಿಸ್ತಾರೆ. ಈ ಒಂದು ಸೀತಾಫಲ ಹಣ್ಣು ರೈತರು ಬೆಳೆದ್ರೆ ಇದಕ್ಕೆ ಯಾವುದೇ ಮಾರುಕಟ್ಟೆ ಸಮಸ್ಯೆ ಇಲ್ಲ ಅಂತೀರಾ ಸರ್? ಹೌದು, ಈಗ ಏನಾಗುತ್ತೆ, ಈಗ ದಾಳಿಂಬೆ ಅತ್ತ ವಾಣಿಜ್ಯ ಬೆಳೆ ಆದರೂ ಕೂಡ ಈಗ ಮಾರ್ಕೆಟ್ನಲ್ಲಿ ಸಮಸ್ಯೆ ಇರುತ್ತೆ. ಒಂದ್ಸತಿ ನಮಗೆ ಒಳ್ಳೆ ಆದಾಯ ಸಿಗ್ಬೋದು, ಇನ್ನೊಂದ್ಸತಿ ಸಿಗದೆ ಹೋಗ್ಬೋದು. ಈಗ ಟೊಮೆಟೊ ನೋಡಿರ್ಬೋದು, ಬದನೆ ನೋಡಿರ್ಬೋದು ಅಲ್ವಾ. ಟೊಮೆಟೊ ಅಂತ ಬೆಳೆಯಲ್ಲೂ ಕೂಡ ನಮಗೆ ಕೆಲವು ಬಾರಿ ತುಂಬ ಅಧಿಕ ಲಾಭ ಸಿಗ್ತದೆ, ಕೆಲವು ಸತಿ ಅದಕ್ಕೆ ಬೆಲೆನೇ ಸಿಗಲ್ಲ. ಆ ರೀತಿ ಕೂಡ ಆಗ್ತದೆ. ಈ ಬೆಳೆಯಲ್ಲೂ ಕೂಡ ನಾವು ಆ ವಾಣಿಜ್ಯ ಬೆಳೆಯಷ್ಟು ಆದಾಯವನ್ನು ನಿರೀಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇದಕ್ಕೂ ಕೂಡ ಇತ್ತೀಚಿನ ದಿನಗಳಲ್ಲಿ ಈಗೇನು ನಾವು ಹಣ್ಣನ್ನ ಸೇವನೆ ಮಾಡುವಂತ ಗ್ರಾಹಕರಲ್ಲೂ ಕೂಡ ಮನವರಿಕೆ ಆಗಿರೋದ್ರಿಂದ, ಎಲ್ಲಾ ತರದ ಹಣ್ಣುಗಳನ್ನ ತಿನ್ಬೇಕು ಅನ್ನೋ ಒಂದು ಮನವರಿಕೆ ಆಗಿರೋದ್ರಿಂದ ಸುಮಾರಷ್ಟು ಜನ ಅದನ್ನು ಕೂಡ ಮಾರ್ಕೆಟ್ನಲ್ಲಿ ದುಡ್ಡು ಕೊಟ್ಟು ಕೊಂಡ್ಕೊಳ್ತಾ ಇರೋದ್ರಿಂದ ಇದಕ್ಕೂ ಕೂಡ ಮಾರುಕಟ್ಟೆಯಲ್ಲಿ ಒಳ್ಳೆ ಲಾಭ ಸಿಗ್ತದೆ ಅಂತ ಹೇಳ್ಬೋದು. ನಾನು ಆಗ್ಲೇ ಹೇಳಿದೆ, ಈಗ ರಕ್ತದ ಒತ್ತಡವನ್ನ ಕಡಿಮೆ ಮಾಡುವಂತ ಶಕ್ತಿ ಇದರಲ್ಲಿ ಮೆಗ್ನೀಷಿಯಂ ಮತ್ತೆ ಪೊಟ್ಯಾಷಿಯಂನ ಅಂಶ ಹೆಚ್ಚಾಗಿರೋದ್ರಿಂದ ರಕ್ತದ ಒತ್ತಡ ಕಡಿಮೆ ಮಾಡ್ತದೆ. ನಾವೇನ್ BP ಅಂತ ಹೇಳ್ತೀವಿ, ಈಗ ಸಾಕಷ್ಟು ಜನಗಳಲ್ಲಿ ಕಡಿಮೆ ಆಗತ್ತೆ. ಅಸಿಟೋಜೆನಿನ್ ಅಂತ ಹೇಳಿ ಒಂದು ಕೆಮಿಕಲ್ ನ ಅಂಶ ಇದರಲ್ಲಿ ಇರೋದ್ರಿಂದ ಇದು ಕೂಡ ಚರ್ಮದ ಕ್ಯಾನ್ಸರ್ ನ ತಡೆಗಟ್ಟುವಂತ ಗುಣವನ್ನ ಈ ಔಷಧಿ ಹೊಂದಿದೆ. ಇದು ಮತ್ತಿನ್ಯಾವುದು ಹಣ್ಣಿನಲ್ಲಿ ನೋಡ್ಲಿಕ್ಕೆ ಸಿಗೋದಿಲ್ಲ. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ನಾವು ಈ ತರದ ಹಣ್ಣುಗಳನ್ನ ನಾವು ಸೇವಿಸೋದ್ರಿಂದ ಈ ತರ ಮುಂದೆ ಬರಬಹುದಾದಂತ ರೋಗಗಳನ್ನ ತಡೆಗಟ್ಟಲಿಕ್ಕೆ ಸಾಧ್ಯ ಆಗತ್ತೆ. ಮತ್ತೆ ಆಮೇಲೆ ಇದರಲ್ಲಿ ವೈಟಮಿನ್ ಸಿ ಅಂತ ಏನು ಹೇಳ್ತೀವಿ, ಅದರ ಅಂಶ ಚೆನ್ನಾಗಿದೆ. ವೈಟಮಿನ್ ಸಿ ಅಂಶ ಹೆಚ್ಚಾಗಿರೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚು ಮಾಡಿಕೊಡ್ತದೆ. ಈ ರೀತಿ ಇದರಲ್ಲಿ ಸಾಕಷ್ಟು ಅನುಕೂಲಗಳಿದೆ. ಹಾಗಾಗಿ ಗ್ರಾಹಕರು ಕೂಡ ಇದಕ್ಕೆ ಬೆಲೆ ಕೊಡ್ಲಿಕ್ಕೆ ಈಗ ಸಿದ್ಧರಿದ್ದಾರೆ, ಹುಡುಕಿ ಹೋಗಿ ಖರೀದಿ ಮಾಡ್ತಾ ಇದ್ದಾರೆ. ಹಾಗಾಗಿ ಏನು ಅಂತಂದ್ರೆ, ನಾವು ರೈತರಾಗಿ ಏನ್ ಮಾಡ್ಬೇಕಾಗಿರೋದು, ನಾವು ಖರೀದಿ ಮಾಡಿ ಸುಮ್ಮನೆ ಹಾಗೆ ನಾವು ಮಾರ್ಕೆಟಿಗೆ ತಗೊಂಡು ಹೋಗುವಂಥದ್ದಲ್ಲ. ಈ ತರ ಹಣ್ಣುಗಳಲ್ಲಿ ನಾವೇನ್ ಮಾಡ್ಬೇಕು, ಅದನ್ನು ವರ್ಗ ಮಾಡಿ ಅಂದ್ರೆ ಗ್ರೇಡ್ ಮಾಡುವಂಥದ್ದು, ನಾವು 4 ಮಾಡ್ಕೊಳ್ಳೋಂಥದ್ದು ಹೇಳಂದಲ್ಲ, ಆ ರೀತಿ ಮಾಡಿಕೊಂಡು ಈಗ ದಾಳಿಂಬೆ ಎಲ್ಲ ನಾವು ಹೆಂಗೆ ಬ್ಯಾಗ್ಸ್ ಅಲ್ಲಿ ಪ್ಯಾಕ್ ಮಾಡಿ ನಾವು ಮಾರ್ಕೆಟಿಗೆ ತಗೊಂಡು ಹೋಗ್ತೀವಿ, ಅದೇ ರೀತಿ ಇದನ್ನು ಕೂಡ 20 kg ಬಾಕ್ಸ್ಗಳಲ್ಲಿ ಈಗ ನಾವು ನೋಡ್ತಾ ಇದೀವಿ. ಮಹಾರಾಷ್ಟ್ರ ಈ ಕೆಲವು ಭಾಗಗಳಲ್ಲಿ ಅಥವಾ ಮತ್ತೆ ಕೊಪ್ಪಳ ಜಿಲ್ಲೆಗಳಲ್ಲಿ ಆಗಲೇ ರೈತರು ಕೂಡ ಈ ವಿಚಾರವನ್ನು 20 kg ಬಾಕ್ಸ್ಗಳಲ್ಲಿ ಎಲ್ಲ ಒಂದೇ ಗ್ರೇಡಿನ ಹಣ್ಣುಗಳನ್ನ ಒಂದು ಬಾಕ್ಸಲ್ಲಿ ಹಾಕಿ ತಗೊಂಡೋಗಿ ಮಾರಾಟ ಮಾಡುವಂಥದ್ದು, ಈ ರೀತಿ ಮಾಡಿಕೊಂಡು ನಾವು ದೂರದ ಮಾರ್ಕೆಟ್ಗಳಿಗೂ ಕೂಡ ನಮ್ಮ ಈಗ 5 ಅಂತಂದರೆ ನಮ್ಗೆ ಒಂದೇ ಸತಿ ಏನು ಬರೋದಿಲ್ಲ. ಸೊ ವಿವಿಧ ಹಂತಗಳಲ್ಲಿ ನಾವು ಕಟಾವು ಮಾಡ್ತೀವಿ. ಆಗ ಲೋಕಲ್ ಮಾರ್ಕೆಟಲ್ಲೂ ಕೂಡ ಈಗ ನಮ್ಮದೇ ಆದ ನಮ್ಮ ಊರಿನ ಮಾರ್ಕೆಟ್ನಲ್ಲೂ ಕೂಡ ಅದನ್ನು ಸೇಲ್ ಮಾಡುವಂಥ ಪ್ರಯತ್ನ ಮಾಡ್ಬೋದು. ಮತ್ತು ಆಮೇಲೆ ಅತಿ ಹೆಚ್ಚು ಇಳುವರಿ ಬಂದಾಗ ದೂರದ ಮಾರ್ಕೆಟ್ಗಳಿಗೆ ಅಥವಾ ಜಿಲ್ಲೆಯ ಮಾರ್ಕೆಟ್ಗಳಿಗೆ ಅಥವಾ ಅಧಿಕ ಕೇಂದ್ರದ ಮಾರ್ಕೆಟ್ಗಳಿಗೆ ಅಲ್ಲಿಗೆ ತಗೊಂಡೋಗಿ ಮಾರಾಟ ಮಾಡುವಂಥ ಪ್ರಯತ್ನವನ್ನು ಕೂಡ ನಾವು ಮಾಡೋದು. ಬಾಕ್ಸ್ ಮಾಡೋದ್ರಿಂದ ನಾವು ದೂರದ ಮಾರ್ಕೆಟ್ಗೆ ಕೊಂಡೊಯ್ಬೋದು. ಮತ್ತು ಎಲ್ರಿಗೂ ಕೂಡ ಒಂದು ಗಮನದಲ್ಲಿರೋದೇನು ಅಂತಂದರೆ, ಸೀತಾಫಲ ಅಂತಂದರೆ ಹಣ್ಣಾಗಿದ್ದ ಕೂಡಲೇ ಹೊಡೆದೋಗ್ಬಿಡ್ತದೆ ಅಂತ. ಇಲ್ಲಿ ನಾವೇನಾಗಬೇಕು, ಹಣ್ಣು ಪೂರ ಮಾಗೋವರೆಗೂ ನಾವು ಕಾಯಬಾರ್ದು. ಹಣ್ಣು ಮಾಗಿದೆ, ಇನ್ನೊಂದು ಮಾಗಕ್ಕೆ ಪಕ್ವವಾಗಿದೆ ಅಥವಾ ರೆಡಿ ಇದೆ ಅಂತ ಏನು ಅಂತೀವಿ, ಅಂಥ ಸಂದರ್ಭದಲ್ಲಿ ಹಣ್ಣನ್ನು ಕಟಾವು ಮಾಡಿ ಅದನ್ನು ಬಾಕ್ಸ್ಗಳಲ್ಲಿ ಶೇಖರಣೆ ಮಾಡಿ ನಾವು ಸರಬರಾಜು ಮಾಡೋದ್ರಿಂದ ಸರಿಯಾದ ಸಮಯಕ್ಕೆ ನಾವು ಮಾರ್ಕೆಟನ್ನು ರೀಚ್ ಆಗ್ಬೋದು. ಮತ್ತು ಈಗೇನು ನಾನು ಮುಂಚೆ ಹೇಳಿದಂಥ ತಳಿಗಳೇನು, ಬಾಲ್ನಗರ್ ಇರ್ಬೋದು, ಆ ಕಟಾವು ಮಾಡಿ ಅದನ್ನು ಬಾಕ್ಸ್ಗಳಲ್ಲಿ ಶೇಖರಣೆ ಮಾಡಿ ನಾವು ಸರಬರಾಜು ಮಾಡೋದ್ರಿಂದ ಸರಿಯಾದ ಸಮಯಕ್ಕೆ ನಾವು ಮಾರ್ಕೆಟನ್ನು ರೀಚ್ ಆಗ್ಬೋದು. ಮತ್ತು ಈಗೇನು ನಾನು ಮುಂಚೆ ಹೇಳಿದಂಥ ತಳಿಗಳೇನು, ಬಾಲ್ನಗರ್ ಇರ್ಬೋದು, ಅರ್ಕಸಹನ ಇರ್ಬೋದು, ಅಥವಾ NMK Gold ಅಂತ ಏನು ಹೇಳಿದೆ, NMK 1 ಅಂತ. ಸೊ ಈ ತಳಿಗಳಲ್ಲಿ ಏನು ಅಂತಂದರೆ ಸ್ವಲ್ಪ ದಿನಗಳಿಗಾದರೂ ಕಾದಿರಿಸೋ ಅಂಥ ಗುಣ ಇರೋದ್ರಿಂದ ಓಕೆ, ಅದನ್ನು ಶೆಲ್ಫ್ ಲೈಫ್ ಅಂತ ಹೇಳ್ತೀವಿ. ಇದು ಚೆನ್ನಾಗಿರೋದ್ರಿಂದ ನಾವು ಅದನ್ನು ಭಾಳಷ್ಟು ದಿನಗಳವರೆಗೂ, ಅಂದರೆ ಒಂದೆರಡು ದಿವಸಗಳವರೆಗೂ ಆದರೂ ಕೂಡ ಕಾದಿರಿಸ್ಬೋದು. ಹಾಗಾಗಿ ಮಾರುಕಟ್ಟೆ ಮಾಡಲಿಕ್ಕೆ ತುಂಬ ಅನುಕೂಲವಾಗಿದೆ. ಈ ಹಣ್ಣಿನಲ್ಲಿನೂ ಸಾಕಷ್ಟು ಔಷಧೀಯ ಗುಣಗಳಿರೋದ್ರಿಂದ ಗ್ರಾಹಕರಿಗೂ ಸಾಕಷ್ಟು ಅನುಕೂಲ ಆಗುತ್ತೆ ಈ ಹಣ್ಣನ್ನು ತಿಂದರೆ. ಮತ್ತು ನಮ್ಮ ರೈತ ಬಾಂಧವರು ಬೆಳೆದ್ರೂ ಅವ್ರಿಗೂ ಒಳ್ಳೆಯ ಲಾಭದಾಯಕ ಅಂತ ಹೇಳಿದ್ರಿ ಸರ್. ಈಗ ನಮ್ಮ ರೈತರು ವರ್ಷ ಪೂರ್ತಿ ಇದನ್ನ ಹಣ್ಣು ಪಡ್ಕೋಬಹುದಾ, ಅದಕ್ಕೇನಾದರೂ ಇಂಥ ಕಾಲದಲ್ಲಿ ಮಾತ್ರ ಅಥವಾ ವರ್ಷಕ್ಕೊಂದೇ ಬೆಳೆ ಬರುವ ಸಾಧ್ಯತೆ ಯಾವ ರೀತಿ ಇದೆ ಸರ್? ಆಗಲೇ ನಾನು ಹೇಳಿದ ಇದರಲ್ಲಿ ವರ್ಷಕ್ಕೊಂದು ಬೆಳೆಯನ್ನು ಫಸಲನ್ನು ತಗೊಳ್ಳಿಕ್ಕೆ ಮಾತ್ರ ಸಾಧ್ಯ, ವರ್ಷ ಪೂರ್ತಿ ಇದನ್ನು ಹಣ್ಣು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಏಪ್ರಿಲ್ ಮೇ ಸಮಯದಲ್ಲಿ ಇದಕ್ಕೆ ಹೂ ಬರ್ತದೆ, ಆಮೇಲೆ ಆಗಸ್ಟ್ನಿಂದ ಇದನ್ನು ಹಣ್ಣು ಕಟಾವು ಮಾಡಲಿಕ್ಕೆ ಶುರು ಮಾಡ್ಬೋದು. ಈ ರೀತಿ ನಾವು ವಿವಿಧ ಹಂತಗಳಲ್ಲಿ ಆಗಸ್ಟ್ನಿಂದ ಅಕ್ಟೋಬರ್ ಅಥವಾ ನವೆಂಬರ್ನವರೆಗೂ ಕೂಡ ನಾವು ಹಣ್ಣು ಸಿಗ್ತದೆ. ಸೊ ಅದನ್ನು ನಾವು ಕಟಾವು ಮಾಡಿ, ಮತ್ತು ಇನ್ನೊಂದು ಉಪಯೋಗ ಏನಿದೆ ಅಂತಂದರೆ ಒಂದೇ ಸತಿ ಕಟಾವಿಗೆ ಬರೋದಿಲ್ಲ. ನಮಗೆ ಆಗಸ್ಟ್ನಿಂದ ಅಕ್ಟೋಬರ್ ಅಂದರೆ ಸುಮಾರು 2-3 ತಿಂಗಳವರೆಗೂ ಇದರಲ್ಲಿ ನಮಗೆ ಕಲಾವಧಿ ಸಿಗೋದ್ರಿಂದ ವಿವಿಧ ಹಂತಗಳಲ್ಲಿ ಮಾರ್ಕೆಟ್ನ ನೋಡಿಕೊಂಡು ನಾವು ಕಟಾವು ಮಾಡಿ ಸರ್ಬರಾಜು ಮಾಡ್ಬೋದು. ಹಾಗಾಗಿ ಏನಾಗುತ್ತೆ, ಲಾಭ ತಗೊಳ್ಳಿಕ್ಕೂ ಕೂಡ ಇದೊಂದು ಒಳ್ಳೆ ದಾರಿ ಅಂತ ಹೇಳ್ಬೋದು. ಸರಿ, ಕೊನೆಯದಾಗಿ ಸೀತಾಫಲ ಕೃಷಿ ಬಗ್ಗೆ ನಮ್ಮ ರೈತರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾವು ಗ್ರಾಹಕರ ವಿಚಾರವಾಗಿ ನೋಡಿದ್ರೆ ಇದರಲ್ಲಿ ಒಳ್ಳೆ ಔಷಧಿ ಗುಣಗಳಿರೋದ್ರಿಂದ. ಕೊನೆಯದಾಗಿ ಸೀತಾಫಲ ಕೃಷಿ ಬಗ್ಗೆ ನಮ್ಮ ರೈತರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾವು ಗ್ರಾಹಕರ ವಿಚಾರವಾಗಿ ನೋಡಿದ್ರೆ ಇದರಲ್ಲಿ ಒಳ್ಳೆ ಔಷಧಿ ಗುಣಗಳಿರೋದ್ರಿಂದ ಗ್ರಾಹಕರು ಕೂಡ ಈ ಇತ್ತೀಚಿನ ದಿನಗಳಲ್ಲಿ ಆಸಕ್ತಿ ಕೊಟ್ಟು ಅದನ್ನ ಮಾರುಕಟ್ಟೆಯಿಂದ ಪರ್ಚೇಸ್ ಮಾಡ್ತಾ ಇದ್ದಾರೆ. ಇದು ಒಂದು ಒಳ್ಳೆ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಮತ್ತೆ ಆಮೇಲೆ ನಾನು ಹೇಳದ್ನಲ್ಲ, ಈಗ ದಾಳಿಂಬೆ ಅಥವಾ ಇನ್ನೊಂದು ಬೇರೆ ಬೆಳೆಗಳನ್ನ ಮಾಡಬೇಕು ಅಂತಂದ್ರೆ ಸಾಕಷ್ಟು ಸಮಯ ಮತ್ತೆ ಹಣಕಾಸನ್ನು ಕೂಡ ವೆಚ್ಚ ಮಾಡಬೇಕಾಗ್ತದೆ. ಸೊ ಅಲ್ಲಿ ವೆಚ್ಚ ಮಾಡಿದಾಗ ಅದಕ್ಕೆ ಸರಿಯಾದಂತ ಲಾಭ ಸಿಕ್ಕರೆ ಪರವಾಗಿಲ್ಲ, ಆದರೆ ಆ ಥರದ ಏನಾದರೂ ವ್ಯತ್ಯಾಸಗಳಾದಾಗ ಪ್ರತಿ ಬೆಳೆನೂ ಕೂಡ ನಾವು ದಾಳಿಂಬೆಯಲ್ಲಿ ನಿರೀಕ್ಷಣೆ ಮಾಡಿದಷ್ಟು ಆದಾಯ ಸಿಗೋದಿಲ್ಲ. ಅಂತ ಸಂದರ್ಭದಲ್ಲಿ ಈ ಥರದ ಒಂದು ಬೆಳೆ ಸ್ವಲ್ಪ ಮಟ್ಟಿಗಾದರೂ 1-2 ಎಕರೆನೋ ಅಥವಾ 2.5 ಎಕರೆನೋ ಇಷ್ಟು ಪ್ರಮಾಣದಲ್ಲಾದರೂ ನಾವು ಈ ಗಿಡಗಳನ್ನ ನಾಟಿ ಮಾಡಿಕೊಂಡಿದ್ದೆ ಆದರೆ ಒಂದು ಪಕ್ಷ ನಮಗೆ ದಾಳಿಂಬೆಯಲ್ಲಿ ಏನಾದರೂ ಈ ನಿರೀಕ್ಷಿತವಾದಂಥ ಆದಾಯ ಬರದೇ ಹೋದ್ರು ಈ ಥರದ ಬೆಳೆಗಳಲ್ಲಿ ಸ್ವಲ್ಪ ಮಟ್ಟಿಗಾದ್ರೂ ಆ ವರ್ಷಕ್ಕೆ ಬೇಕಾದಂಥದ್ದು ಆದಾಯನ ನಾವು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಸಾಕಷ್ಟು ರೈತರು ಈಗ ಆಲ್ರೆಡಿ ಮಾಡಿರೋವಂಥವ್ರು ಕೂಡ ಹೇಳೋ ವಿಚಾರ ಏನು ಅಂತಂದ್ರೆ, ಒಂದು 30,000-40,000 ಒಂದು ಹೆಕ್ಟೇರ್ಗೆ, ಅಂದ್ರೆ 1.5 ಎಕರೆಗೆ ಈ ಬೆಳೆಯನ್ನ 40,000 ಖರ್ಚು ಬರ್ತದೆ ಅಂತ ಹೇಳ್ತಾರೆ. ಆದಾಯ ನೋಡಿದ್ರೆ ಖರ್ಚೆಲ್ಲ ತೆಗೆದು 1.5 ಲಕ್ಷ 2.5 ಎಕರೆಗೆ ಆದಾಯ ತಗೋಬಹುದು ಅಂತ ಹೇಳ್ತಾರೆ. ಇದರಿಂದ ಸ್ವಲ್ಪ ಪ್ರಮಾಣದಲ್ಲಾದರೂ ರೈತರು ಇನ್ನೊಂದು ಬೆಳೆಯಲ್ಲಿ ಕಳ್ಕೊಂಡಾಗ ಇದರಲ್ಲಿ ಚೇತರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇದರಲ್ಲಿ ಏನಾದರೂ ಯಾವುದೇ ಥರದ ಬೇರೆ ವೆಚ್ಚ ಮಾಡಲಿಕ್ಕೆ ಇದಿಲ್ಲದೆ ಇರೋದ್ರಿಂದ, ಅಂದರೆ ಯಾವುದು ರೋಗ ಬಾಧೆ ಆಗಿರ್ಬೋದು, ಕೀಟಗಳ ಬಾಧೆ ಆಗಿರ್ಬೋದು, ಈ ಥರದ್ದು ಪ್ರಮಾಣ ತುಂಬ ಕಡಿಮೆ ಇರೋದ್ರಿಂದ ಮೇಲೆ ಔಷಧಿಗಳಿಗೆ ಗೊಬ್ಬರಕ್ಕೆ ನಾವು ಅತಿ ಹೆಚ್ಚು ಖರ್ಚು ಮಾಡುವಂಥದ್ದು ಇರೋದಿಲ್ಲ. ಮತ್ತು ಆಮೇಲೆ ಪ್ರತಿ ವರ್ಷನೂ ಕೂಡ ಏನೋ ಒಳ್ಳೆ ಸರಾಸರಿ ಇಳುವರಿಯನ್ನು ಪಡೆಯೋದ್ರಿಂದ ಇದರಲ್ಲಿ ಪ್ರತಿ ವರ್ಷನೂ ಕೂಡ ಒಂದು ನಿರೀಕ್ಷಿತವಾದಂಥ ಆದಾಯವನ್ನು ಪಡೀಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ಬೋದು. ಮತ್ತು ಆಮೇಲೆ ನಾನು ಹೇಳಿದ ಇದು ಫಲವತ್ತತೆ ಇಲ್ಲದೆ ಇರೋವಂಥ ಮಣ್ಣಿನಲ್ಲೂ ಕೂಡ ಮಾಡ್ಬೋದು ಅಂತ, ಮತ್ತು ಎಷ್ಟು ಕಡಿಮೆ ಮಳೆ ಬೀಳುವಂಥ ಪ್ರದೇಶದಲ್ಲಿ ಅಥವಾ ನೀರಿನ ಲಭ್ಯತೆ ಕಡಿಮೆ ಇರುವಂಥ ಭೂಮಿಯಲ್ಲೂ ಕೂಡ ನಾವು ಬೆಳೀಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಯಾವುದು ನಾವು ಕೆಲವೊಂದು ಕೃಷಿ ಬೆಳೆಗಳಲ್ಲಿ ನಾವು ಆದಾಯ ತಗೊಳ್ಳಿಕ್ಕೆ ಆಗಲಿಲ್ಲ ಅಂದರೂ ಕೂಡ ಈ ಥರದ ಬೆಳೆಗಳನ್ನ ಮಾಡೋದ್ರಿಂದ ಕಡಿಮೆ ಸಮಯದಲ್ಲಿ ಮತ್ತು ಆಮೇಲೆ ಕಡಿಮೆ ಖರ್ಚಿನಲ್ಲಿ ಮತ್ತು ಕಡಿಮೆ ನಿರ್ವಹಣಾ ವೆಚ್ಚದಿಂದ ಒಂದು ಉತ್ತಮವಾದಂಥ ಇಳುವರಿಯನ್ನು ತಗೊಳ್ಳಿಕ್ಕೆ ಅಥವಾ ಇದು ಉತ್ತಮವಾದಂಥ ಆದಾಯವನ್ನು ಪಡೀಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತೇನೆ. ಜೀವಿತಾವಧಿ ಎಷ್ಟು ವರ್ಷ ಸರ್? ಒಂದ್ಸರಿ ನಮ್ಮ ರೈತ ಮತ್ತೆ ರಾಟಿ ಮಾಡಿದ್ರೆ ಎಷ್ಟು ವರ್ಷದವರೆಗೆ ಸತ್ವಾಗಿ ಫಲ ಪಡ್ಕೋಬಹುದು ಅಂತ ನೋಡಿ. ಈಗ ಕಸಿ ಮಾಡಿದ ಗಿಡಗಳು ಆಗಿರೋದ್ರಿಂದ ಬಹಳ ದೀರ್ಘ ಅವಧಿವರೆಗೂ ನಾವು ಅದನ್ನ ಉಳಿಸ್ಕೊಳ್ಳಿಕ್ಕೆ ಅಥವಾ ಫಸಲನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಕನಿಷ್ಠ ಒಂದು 12-15 ವರ್ಷದವರೆಗೂ ಕೂಡ ಇದು ಉತ್ತಮವಾದಂತ ಇಳುವರಿಯನ್ನ ನಿರೀಕ್ಷಣೆ ಮಾಡ್ಬೋದು. ಅದ್ರ ನಂತರ ಏನೋ ನಮ್ಗೆ ಅದರಿಂದ ಹೆಚ್ಚಿನ ಆದಾಯ ನಿರೀಕ್ಷಣೆ ಮಾಡ್ಲಿಕ್ಕೆ ಆಗದೆ ಇರುವಂತಹ ಸಂದರ್ಭದಲ್ಲಿ ಏನ್ ಮಾಡ್ಬೋದು, ಅದನ್ನ ತೆಗೆದು ಮತ್ತೆ ಇನ್ನೊಂದ್ಸತಿ ನಾವು ಮರು ನಾಟಿಯನ್ನ ಮಾಡಿಕೊಂಡು ಬೆಳೆಯನ್ನ ಮಾಡ್ಬೋದು. ಸರ್, ಈ ಸೀತಾಫಲ ಕೃಷಿ ಬಗ್ಗೆ ನಮ್ಮ ರೈತರಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು ಸರ್? ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನ್ನ ದೂರವಾಣಿ ಸಂಖ್ಯೆ 9494983747. ಸೀತಾಫಲ ಕೃಷಿ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಶ್ರೀಧರ್ ಸರ್ ಅವರ ಮೊಬೈಲ್ ಸಂಖ್ಯೆ 9444983747. ಬಹಳ ಸಂತೋಷ ಸರ್, ಇದುವರೆಗೂ ಈ ಸೀತಾಫಲ ಕೃಷಿಯ ಸಮಗ್ರ ಬೇಸಾಯ ಕ್ರಮಗಳ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿ ಅಂತ ತಿಳಿಸ್ಬಿಟ್ರಿ. ಎಲ್ಲ ಅನುಕೂಲಗಳು ಪಡ್ಕೊಂಡ್ಲಿ. ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೂ ಸೀತಾಫಲ ಕೃಷಿಯ ಸಮಗ್ರ ಬೇಸಾಯ ಕ್ರಮಗಳ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂನ ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ ಶ್ರೀಧರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಇದೀಗ ಪೇಟೆ ಧಾರಣೆ. ಕೊಟ್ಟೂರು ಮಾರುಕಟ್ಟೆಯಲ್ಲಿ ಸಜ್ಜೆ ಕ್ವಿಂಟಲ್ಗೆ ಕನಿಷ್ಠ 2,100-3,111 ರೂಪಾಯಿಗಳಿಂದ 5,067 ರೂಪಾಯಿಗಳು, ಜೋಳ 2,250 ರೂಪಾಯಿಗಳಿಂದ 2,250 ರೂಪಾಯಿಗಳು, ಮೆಕ್ಕೆಜೋಳ 1,755 ರೂಪಾಯಿಗಳಿಂದ 2,149 ರೂಪಾಯಿಗಳು, ರಾಗಿ 2,211 ರೂಪಾಯಿಗಳಿಂದ 2,540 ರೂಪಾಯಿಗಳು. ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ಅಲಸಂದೆ ಕಾಳು ಕ್ವಿಂಟಲ್ಗೆ ಕನಿಷ್ಠ 6,710 ರೂಪಾಯಿಗಳಿಂದ ಗರಿಷ್ಠ 6,800 ರೂಪಾಯಿಗಳು, ಅವರೆ 4,800 ರೂಪಾಯಿಗಳಿಂದ ಗರಿಷ್ಠ 6,699 ರೂಪಾಯಿಗಳು, ಕಡಲೆಕಾಳು ನಾಯಿಗಳು ಕುಸುಬೆ 3,674 ರೂಪಾಯಿಗಳಿಂದ 4,425 ರೂಪಾಯಿಗಳು, ಸೂರ್ಯಕಾಂತಿ 4,031 ರೂಪಾಯಿಗಳಿಂದ 5,089 ರೂಪಾಯಿಗಳು. ದಾವಣಗೆರೆ ಮಾರುಕಟ್ಟೆಯಲ್ಲಿ ಹತ್ತಿ ಕ್ವಿಂಟಲ್ಗೆ ಕನಿಷ್ಠ 6,132 ರೂಪಾಯಿಗಳಿಂದ ಗರಿಷ್ಠ 6,132 ರೂಪಾಯಿಗಳು, ಸೋರೆಕಾಯಿ 1,200 ರೂಪಾಯಿಗಳಿಂದ ಗರಿಷ್ಠ 1,600 ರೂಪಾಯಿಗಳು, ಎಲೆಕೋಸು 300 ರೂಪಾಯಿಗಳಿಂದ 500 ರೂಪಾಯಿಗಳು, ಹೂಕೋಸು ಕ್ವಿಂಟಲ್ಗೆ ಕನಿಷ್ಠ 1,000 ರೂಪಾಯಿಗಳಿಂದ ಗರಿಷ್ಠ 1,500 ರೂಪಾಯಿಗಳು, ಸಪೋಟ ಕ್ವಿಂಟಲ್ಗೆ ಕನಿಷ್ಠ 2,000 ರೂಪಾಯಿಗಳಿಂದ ಗರಿಷ್ಠ 2,600 ರೂಪಾಯಿಗಳು, ಸೌತೆಕಾಯಿ 1,800 ರೂಪಾಯಿಗಳಿಂದ ಗರಿಷ್ಠ 2,200 ರೂಪಾಯಿಗಳು, ದ್ರಾಕ್ಷಿ 3,000 ರೂಪಾಯಿಗಳಿಂದ ಗರಿಷ್ಠ 6,800 ರೂಪಾಯಿಗಳು, ಅವರೆಕಾಯಿ 2,900 ರೂಪಾಯಿಗಳಿಂದ ಗರಿಷ್ಠ 3,200 ರೂಪಾಯಿಗಳು, ಹಸಿರು ಮೆಣಸಿನಕಾಯಿ 2,500 ರೂಪಾಯಿಗಳಿಂದ ಗರಿಷ್ಠ 3,500 ರೂಪಾಯಿಗಳು, ನೆಲಗಡಲೆ ಅಂದರೆ ಶೇಂಗಾ ಕ್ವಿಂಟಲ್ಗೆ ಕನಿಷ್ಠ 4,010 ರೂಪಾಯಿಗಳಿಂದ ಗರಿಷ್ಠ 7,067 ರೂಪಾಯಿಗಳು, ಆಲೂಗಡ್ಡೆ ಕ್ವಿಂಟಲ್ಗೆ ಕನಿಷ್ಠ 1,000 ರೂಪಾಯಿಗಳಿಂದ ಗರಿಷ್ಠ 1,200 ರೂಪಾಯಿಗಳು, ರಾಗಿ ಕ್ವಿಂಟಲ್ಗೆ ಕನಿಷ್ಠ 2,386 ರೂಪಾಯಿಗಳಿಂದ ಗರಿಷ್ಠ 2,525 ರೂಪಾಯಿಗಳು, ಸುವರ್ಣಗೆಡ್ಡೆ ಕ್ವಿಂಟಲ್ಗೆ 2,800 ರೂಪಾಯಿಗಳಿಂದ ಗರಿಷ್ಠ 3,200 ರೂಪಾಯಿಗಳು, ಟೊಮೆಟೊ ಕ್ವಿಂಟಲ್ಗೆ ಕನಿಷ್ಠ 300 ರೂಪಾಯಿಗಳಿಂದ ಗರಿಷ್ಠ 600 ರೂಪಾಯಿಗಳು, ಕಲ್ಲಂಗಡಿ ಕ್ವಿಂಟಲ್ಗೆ 1,000 ರೂಪಾಯಿಗಳಿಂದ ಗರಿಷ್ಠ 2,000 ರೂಪಾಯಿಗಳು, ಬಳ್ಳಾರಿ 7 ರೂಪಾಯಿಗಳಿಂದ ಗರಿಷ್ಠ 7,060 ರೂಪಾಯಿಗಳು, ಸಜ್ಜೆ 2,369 ರೂಪಾಯಿಗಳಿಂದ 2,669 ರೂಪಾಯಿಗಳು, ಕಡಲೆಕಾಳು 4,969 ರೂಪಾಯಿಗಳಿಂದ 5,060 ರೂಪಾಯಿಗಳು, ಉದ್ದಿನಕಾಳು 6,852 ರೂಪಾಯಿಗಳು, ನೆಲಗಡಲೆ 3,779 ರೂಪಾಯಿಗಳು, ಮೆಕ್ಕೆಜೋಳ 1,719 ರೂಪಾಯಿಗಳಿಂದ ಗರಿಷ್ಠ 2,145 ರೂಪಾಯಿಗಳು, ನವಣೆ 3,360 ರೂಪಾಯಿಗಳಿಂದ 3,760 ರೂಪಾಯಿಗಳು, ತೊಗರಿ ಕ್ವಿಂಟಲ್ಗೆ ಕನಿಷ್ಠ 5,609 ರೂಪಾಯಿಗಳಿಂದ 7,760 ರೂಪಾಯಿಗಳು. ಇದುವರೆಗೂ ಪೇಟೆ ಧಾರಣೆ ಕೇಳಿದಿರಿ.